ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲವ್ವ ಬಾರಣ. ಓಹೋ, ಏನವ ಕರೆದಿಕ್ಕಿ ಏನತ್ತಾಗ ಏನ್ ದಡಕ್ಕನ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲ. ಯಾವಾಗ ನೋಡು ಎಷ್ಟ್ ಕರೆದ್ರು ಒಳಗೆ ಕುಂತಿರ್ತೀಯ ಒಳಗೆ ಕುಂತಿರ್ತೀಯ ಅಂತೀಯಲ್ಲ. ಇವತ್ತ ಅದಕ್ಕೆ ನಾನೇ ನಿಂಗಿಂತ ಮುಂಚೆ ಜಗತಿ ಮೇಲೆ ಬಂದ್ ಕುಡವ. ಒಳ್ಳೆ ಕೆಲ್ಸ ಮಾಡ್ದ ಕಣ ನೀನು. ನಾನು ಏನೋ ತಂದಿವ್ನಿ ಆಮೆಯಿಂದ ಕೊಡ್ತೀನಿ ನಿನಗೆ. ನೋಡಲ್ಲಿ ನಮ್ಮ ತಿಮ್ಮಣ್ಣ ಅದೇ ಕವ್ವ ಬಸ್ ಸ್ಟಾಪ್ ಇಲ್ವಾ ಸೆಲ್ಟ್ರು ಅದ್ರ ಮಗ್ನಲ್ಲಿ ಅಮ್ಮ ವಡನು ಬೋಂಡ ಬಜ್ಜಿ ಆಮೇಲೆ ಅದೇನಪ್ಪ ಚಕ್ಲಿ ತಿಳ್ಕೊಬಿಟ್ಟವನ. ಅದೆಲ್ಲ ಮಾಡ್ತಾನ ಕಣ. ಅದೇನೋ ಚೈನಾ ಫುಡ್ ಅಂತಲ್ಲ ಅಂತಾರಲ್ಲಪ್ಪ ಅದ ನೀ ಹೇಳ್ತಿರೋದು. ಸರಿ ನೋಡವ್ವ ಕಮಲವ್ವ ಹಂಗೆ ಬತ್ತ ಆ ತಿಮ್ಮಣ್ಣ ಹತ್ರ ಒಸಿ ಬಜ್ಜಿ ಒಸಿ ಬೋಂಡ ಅದನ್ನ ನಮ್ ಕಮಲಕ್ಕಂಗೂ ಕೊಡಮ್ಮ ಅಂತ ಅನ್ಕೊಂಡು ನಾನು ತಂದಿವ್ನಿ. ಬತ್ ಬತ್ತ ನಮ್ ಏಮಣ್ಣ ಸಿಕ್ಬಿಟ್ಟ ಅಣ್ಣ ಇದೇನ ತಗೊಂಡೋಯ್ತಿರೋದು ಅಂತಂದ. ಬಪ್ಪ ನಮ್ ಕಮಲಕ್ಕಂಗೆ ವಡನು ಬೋಂಡನು ತಕೊಂಡಿನಿ ತತ್ತ ನನ್ಗೇಡ ಅಂತ ಅನ್ಬಿಟ್ಟಮ್ಮ ಎರಡ್ ಕೈಲು ಹಿಡ್ಕೊಂಡಮ್ಮ ತಿಂತ. ಎರಡ್ ಕೈಲ ಹಿಡ್ಕೊಂಡಿದ್ದೇನೆ ಒಂದ್ ಕೈಲಿ ಹಿಡ್ಕೊಂಡಿದ್ದೇನೆ ಒಂದ್ ಕೈ ತಿಂತ ಇವನೇ. ಅಪ್ಪ ಒಂದ್ ಕೈಲಿ ತಿನ್ಕೊಂಡೆಲ್ಲ ಅವಾಗ್ಲೇ. ಕಮಲಕ್ಕ ನಿನ್ ಅದೃಷ್ಟ ಇವತ್ತು ಹೊಲ್ದು ಬಂದದೆ. ಏನ್ ಯಾವಾಗ ಬಂದ್ರು ನಿಮ್ ಮನೆ ಬಾಗ್ಲಿಗೆ ಅಕ್ಕ ಏನ್ ಮಾಡಿದಿ ಏನ್ ಮಾಡಿದಿ ಅಂತ ನಿಮ್ ಮನೆ ತಿನ್ಕೊಂಡು ಹೋಯ್ತಿದ್ದ ಚಂದ್ರಣ. ಅವನಿಗೆ ತಂದ್ಬಿಟ್ಟವನೆ ನಿನ್ ಕರೆ ಅದಕ್ಕೆ ಮುಂಚೆ ನಿಮ್ ಮನೆ ಒಳಗಡೆಯಿಂದ ಏನ್ ಗಮನ ಬಂದದು ಅಂತ ಮೂಗ ಹಂಗೆ ಒಳ್ಳೆ ನಾ ಅಳ್ಳಿಸ್ಕೊಂಡು ಕೂತ್ಕೊಳ್ಳವ್ವ. ಕಮಲಕ್ಕ ನಾಮ್ ತಂದಿರೋದು ಈಸ್ಕತ್ತಾಳೆ ಬಿಡು ಆಯ್ತಾ. ನಾಮ್ ತಂದಿಮಿ ಅಂತ ಅನ್ಕೊಂಡು ಅವಳೇನು ಮಾಡದೇ ಇರೋದು ಸುಮ್ನೆ ಇರೋದಿಲ್ಲ. ಅಬ್ಬ ಏನಾರು ಒಂದ್ ಮಾಡಿರ್ತಾಳೆ ಮಾಡ್ತೀನೋ ಬಿಡ್ತೀನೋ ಒಟ್ನಲ್ಲಿ ಮಾಡ್ತಾಳೆ ಅಂದ್ಬಿಟ್ಟು ನನ್ ಕೈಲಿ ಮಾಡ್ತದ. ಯಾರಕ್ಕ ಯಾರೋ ನಂಟ್ರು ಬಂದಿರಂಗ ಅವ್ರ. ಅದೇ ಹೇಳ್ಬೇಕು ಅಂತಿದ್ದೆ ಕಣ್ಣಣ್ಣ. ಇವರು ದಿವ್ಯಾ ಮೇಡಮ್ JSS ಕೃಷಿ ವಿಜ್ಞಾನ ಕೇಂದ್ರ ಇಲ್ವಾ ಸುತ್ತೂರಲ್ಲಿ, ಅಲ್ಲಿಂದ ನಮ್ ಸ್ತ್ರೀ ಶಕ್ತಿ ಸಂಘಕ್ ಕರ್ಸಿದ್ದ. ಹಂಗೇನೆ ಬನ್ನಿ ಮೇಡಮ್, ನಮ್ ಜಗತಿ ತಾವ ಎಲ್ಲ ಬರ್ತಾರೆ. ಓ ಮೇಡಮ್, ನಾನು ಈಗ ಒಂದು ಎರಡು ವರ್ಷದಿಂದ ಒಂದ್ ಟ್ರೈನಿಂಗ್ ಹೋಗಿದೆ ಕನಕ, ನೋಡಿದೀನಿ. ಆದ್ರೆ ಅಳತೆ ಆಗೋಯ್ತಲ್ಲ ಮಕ ಮರ್ತು ಬಿಡ್ತು ನನಗೆ. ಈಗ ನೆನಪು ಬಂತ. ಈಗ ನಮ್ಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಎಲ್ಲರಿಗೂ. ಬಾಳೆ ಕೃಷಿದೊಂದು ಮಾಡಿದ್ರಲ್ಲ ಮೇಡಮ್ ನರ. ಈಗ ಆಗ ನಾನ್ ಬಂದಿದ್ದೆ ನಿಮ್ ಟ್ರೈನಿಂಗ್ಗೆ, ನಾನು ಮಕ ಮರ್ತು ಬಿಡ್ತು. ಈಗ ನೋಡವ್ವ ಕಮಲವ್ವ, ಈ ನಮ್ ಏಮಣ್ಣ ನಮಗ್ ಗೊತ್ತಿಲ್ದೆಯೇ ಯಾವ್ಯಾವ ಟ್ರೈನಿಂಗ ಪಡ್ಕೊಂಡ್ಬಿಟ್ಟಾನೆ. ಏ ಹೋಗಿದ್ದಾಗ ಹೇಳಿದ್ದೆ ಕಣ್ಣಣ್ಣ. ನೀನು ಹೋಗಿದ್ಯ? ಇಲ್ಲ ನಾನು ಹೋಗ್ಲಿಲ್ಲ. ಏನೋ ನಂಗೆ ಒಸಿ ಕೆಲ್ಸ ಬಿತ್ತು ಹೋಗಕ್ ಆಗ್ಲಿಲ್ಲ. ನಿಂಗೆ ತಲೆ ತುಂಬಾ ಮತ್ತೆ ಕೈ ತುಂಬಾ ಕೆಲ್ಸ ಬಿಡವ, ನೀ ಎಲ್ಗ ಹೋದಯ್ಯ? ಅದ್ ನಿಜ ಬಿಡು. ಏನಾದ್ರು ಸಂಜೆಗೆ ನಿಮ್ ಸ್ತ್ರೀ ಸಂಘದಲ್ಲಿ ಫಂಕ್ಷನ್ ಗಿಂಕ್ಷನ್ ಮಾಡ್ತಾ ಇದೀರ ಅಂತ ಮೇಡಮ್ ನವ್ರು ಬಂದವ್ರಲ್ಲ. ಇಲ್ಲ ಮಧ್ಯಾಹ್ನವೇ ಆಗೋಯ್ತು ಕಣ್ಣಣ್ಣ. ಆಮೇಲೆ ನಾನೇನಂದೆ, ಇಷ್ಟೊತ್ಮೇಲೆ ನೀವೇನ್ ಹೋಗೋದು, ಬನ್ನಿ ಮೇಡಮ್ ಇವತ್ ನಮ್ಮ ಮನೇಲಿ ಇರಿ ಅನ್ಬಿಟ್ಟು ಕರ್ಕೊಂಡ್ ಬಂದೆ. ನೋಡವ್ವ ಈಗ ನಾನು ಏನೋ ಕವರ್ ಅಲ್ಲಿ ತಂದೀನಿ. ಏನಣ್ಣ ನೀ ಪ್ಲಾಸ್ಟಿಕ್ ಕವರ್ ಅಲ್ಲ, ಏನಣ್ಣ ಅದು? ಏನದವ ಅದು? ಅಲ್ಲ ಕಣ್ಣಣ್ಣ, ಪ್ಲಾಸ್ಟಿಕ್ ಬಳಸ್ಬೇಡಿ, ಎಲ್ಲ ಪರಿಸರ ಹಾಳ್ ಮಾಡ್ತದೆ ಅಂತ ಇವಾಗಷ್ಟೇ ದಿವ್ಯಾ ಮೇಡಮ್ ಸಂಘದಲ್ಲಿ ಭಾಷಣ ಮಾಡಿದ್ರು. ಅಯ್ಯೋ ನಾನು ನೋಡ್ರ ಅದನ್ನ ಹೇಳ್ಕೊಂಡು ಬಂದಿದ್ಯಾ? ಪ್ಲಾಸ್ಟಿಕ್ ಇಷ್ಟಕ್ಕೂ ಅನ್ನ ಹೋಗ್ಬೇಡ, ಎಲ್ಲ ಬಳೆದೆಲ್ಲ ಹಿಡ್ಕೊಂಡ್ ಕುತ್ಕೊಂಡಾರ ಎಲ್ಲ ಅಂಗಡಿಲುವೆ. ಸುಮ್ನೆ ರುಚಿ ಆಗಿದ್ದು ಇಲ್ವಂತ ರುಚಿ ನೋಡಕ್ ಬೇಡ ಕಣ್ಣಣ್ಣ. ನನಗಂತೂ ಪ್ಲಾಸ್ಟಿಕ್ ಅಂದಂತೂ ಬೇಡ. ನೀನು ಕಲ್ತ್ ಬಿಟ್ಟ ಬಿಡವ ಮತ್ ಇನ್ನೇನಣ್ಣ, ಅಲ್ಲ ನಿಮ್ ಇರಿಕ್ರಲ್ಲ ಪ್ಲಾಸ್ಟಿಕ್ ಬಳಸ್ತಾ ಇದ್ರ? ಅವೋ ಬಿಡವ, ಆ ಕಾಲ ಬೇರೆ ಈ ಕಾಲ ಬೇರೆ. ಈಗ ನಾವು ಏನೇನ್ ದೊಡ್ಡ ಬ್ಯಾಗ ಬುಟ್ಟಿಯ ಇಡ್ಕೊಂಡು ಹೋಗಕ್ಕಾದವ ಪ್ಯಾಟ್ಗ? ಏ ಬಟ್ಟೆ ಬ್ಯಾಗ್ ಇಟ್ಕೊಂಡು ಹೋದ್ರ ಆಯ್ತು ಕಣ್ಣಣ್ಣ, ಮಡ್ಚ್ಬಿಟ್ಟು ಇಟ್ಕೊಂಡು ಜೇಬಲ್ ಹೋದ್ರ ಆಯ್ತು, ಆ ಕಡೆ ಸಾಮಾನ್ ತುಂಬಕೊಂಡ್ ಬರ್ಬೋದಲ್ವೇ? ಆ ಬ್ಯಾಗ್ ನ ಮುಡಿಸ್ಕೊಂಡು ಜಾಬ್ಗೆ ಹಾಕ ಹೊಟ್ಟೋಗ್ಬಿಟ್ರೆ ಏನೋ ಕಾಸು ಇಟ್ಟಿರ್ಬೇಕು ಅಂತ ಅನ್ಬಿಟ್ಟು ಪಿಕ್ ಪಾಕೆಟ್ ಮಾಡ್ಬಿಟ್ರೆ ಕವರ್ ಇಟ್ಕೊಂಡ್ರೆ ಮುದ್ರಿ ಇಪ್ಪೇ ಪಾರ್ಟಿ ಆಯ್ತು ಅಂತ ಆ ಕಡೆ ಸುಮ್ನೆ ಸೀದಾ ಸುಲಭ ಅಲ್ವಾ? ಒಂದ್ ಪ್ಲಾಸ್ಟಿಕ್ ಕವರ್ ಹಾಕೊಡ್ತಾನೆ ಇಸ್ಕ ಬರೋದು. ಏಮಣ್ಣ ಈಗ ನಾವು ಯೋಚನೆ ಮಾಡೋದು ಒಂದದೆ ಏನು ಅಂತಂದ್ರೆ, ನಮ್ ಕಮಲಕ್ಕ ಈ ಬಟ್ಟೆ ಬ್ಯಾಗ್ನೇ ಬಳಸ್ಬೇಕು ಅಂತ ಹೇಳ್ತಾವಳೆ. ಈಗ ಈ ಪ್ಲಾಸ್ಟಿಕ್ ಬ್ಯಾಗ್ನ ಬಳಸಿದ್ರೆ ಏನಾದದು? ಅದು ಕಣ್ಣ, ನಾವು ಬಳಸ್ತೀವ ತೆಗ್ದೆಲ್ಲ ಬಿಸಾಕ್ಬಿಡ್ತೀವಿ, ಅದು ಮಣ್ಣಲ್ಲಿ ಕರಗಲ್ಲ. ಮಣ್ಣನ್ ಏನ್ ಮಾಡ್ತದೆ ಅದು, ಅದ್ರಲ್ಲಿರೋ ವಿಷ ಎಲ್ಲ ಮಣ್ಣಗ್ ಬಿಡ್ತದೆ. ಆ ವಿಷದ ಜೊತೆನೆ ನಾವು ಬದುಕ್ತಾ ಇದ್ದೀವಿ. ಅದು ಮಣ್ಣಲ್ಲಿ ಕರಗದಿಲ್ಲ, ಕರಗಲ್ಲ ಅಂದ್ಮೇಲೆ ವಿಷ ಬಿಡೋದು ಮಾತಲ್ಲಿ ಬಂತು. ಅದಕ್ಕಿಂತ ಮುಖ್ಯವಾದ ಅಂಶ ಅಂದ್ರೆ ಪ್ಲಾಸ್ಟಿಕ್ ಅಲ್ಲಿ ನೀವು ಬಿಸ್ಬಿಸಿದೆಲ್ಲ ಗೋಬಿ ಮಂಚೂರಿ ಇವೆಲ್ಲ ಪಕೋಡ ಗಿಕ್ಕಡ ಆಮೇಲೆ ಹೋಟೆಲ್ ಅಲ್ಲಿ ಸಾಂಬಾರು ಎಲ್ಲ ಬಿಸ್ಬಿಸಿದ ಹಾಕೊಂಡ್ಬರ್ತೀರಾ, ಟೀನು ಕುಡಿತೀರಾ, ಆ ಒಂದು ಪ್ಲಾಸ್ಟಿಕ್ ಅಲ್ಲಿ ನೀವು ಬಿಸ್ಬಿಸಿ ಒಂದು ಬಿಸಿ ನೀರನ್ನ ಪ್ಲಾಸ್ಟಿಕ್ ಬಾಟಲ್ ಹಾಕುರ್ ಏನಾಗತ್ತೆ ಹೇಳ್ರಿ, ಎಲ್ಲ ಒಂಥರ ಸೊಟ್ಟ ಆಗೋಗಲ್ವಾ, ಎಲ್ಲ ಕರ್ಗೋಗಲ್ವಾ. ಒಂದೊಂದ್ಸರಿ ಕೈಲಿ ಇಟ್ಕೊಳಕಾಗಿಲ್ಲ ಮೇಡಮ್, ಕೈ ಅದಕ್ಕೆ ಕರ್ಗೋಗ್ಬಿಟ್ಟಿರ್ತದೆ, ಅವೆಲ್ಲ ಕರಗ್ಬಿಟ್ಟು ಎಲ್ಲೋಗತ್ತೆ, ನಿಮ್ ಹೊಟ್ಟೆ ಒಳಗ್ ಹೋಗುತ್ತೆ. ಪ್ಲಾಸ್ಟಿಕ್ ಇನ್ನ ಜೀರ್ಣ ಮಾಡೋ ಶಕ್ತಿ ಇದೆಯಾ ಮನುಷ್ಯಂಗೆ? ಹೌದು, ಎಲ್ಲ ರಕ್ತಕ್ಕೆ ಹೋಗಿ ಏನೇನೋ ಕಾಯಿಲೆ ಎಲ್ಲ ಕಾರ್ಸಿನೋಜೆನಿಕ್ ಅವೆಲ್ಲ ಪ್ಲಾಸ್ಟಿಕ್. ಮನೆಗೆಲ್ಲ ಒಬ್ಬೊಬ್ರು ಕ್ಯಾನ್ಸರ್ ಪೇಷಂಟ್ ಗಳು ಯಾಕೆ ಜಾಸ್ತಿ ಆಗಿದ್ದಾರೆ ಇವಾಗ? ಎಂತ ಜನಕ್ಕೆ ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ, ಕ್ಯಾನ್ಸರ್ ನ ಬರ್ಸೋ ಅಂತ ಪದಾರ್ಥಗಳನ್ನ ಕಾರ್ಸಿನೋಜೆನಿಕ್ ಅಂತ ಹೇಳ್ತಾರೆ. ನೀನು ಪ್ಲಾಸ್ಟಿಕ್ ಅಲ್ಲಿ ಬಜ್ಜಿ ಇಟ್ಕೊಂಡು ನನಗ್ ತಂದಿದ್ಯಲ್ಲ, ಅವೆಲ್ಲ ಏನೇನ್ಕೊಳ್ಳುತ್ತೆ, ಒಂದು ಆಹಾರ ಪದಾರ್ಥ ಕಂಡ್ಕೊಳ್ಳುತ್ತೆ, ಅದನ್ನೇ ತಿಂತೀರಾ, ಮಕ್ಳಿಗೂ ಪ್ಲಾಸ್ಟಿಕ್ ನೆಲ್ಲ ಕುಡಿಸ್ತೀರಾ? ಪ್ಲಾಸ್ಟಿಕ್ ತಿನ್ಸದ್ ಸರಿನಾ ನಿಮ್ ಮಕ್ಳಿಗೆ? ನಿಮ್ಮ ನಮ್ಮ ದಿವ್ಯವ್ವ, ಈಗ ನಮ್ಮ ಮೈಕ್ಳಿಗೆ ಈ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಈ ಸ್ಕೂಲ್ಗೆ ನೀರ್ ಕೊಟ್ಟು ಕಳಿಸ್ತೀವಲ್ಲ, ಅದೇನಾದ ಬಿಸಿ ಬಿಸಿದ ಹಾಕುದ್ರೆ ತುಂಬಾ ಬೇಗ ಎಫೆಕ್ಟ್ ಆಗುತ್ತೆ, ತಣ್ಣೆನೆ ಹಾಕುದ್ರು ಕೂದಲು ಉದುರುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರ್ ಕುಡ್ದಷ್ಟು ಜಾಸ್ತಿ ಕೂದಲು ಉದುರುತ್ತೆ, ಬೇರೆ ಬೇರೆ ಆರೋಗ್ಯ ಎಲ್ಲ ಹದ್ಗೆಡುತ್ತೆ ಅಂತ ಹೇಳ್ತಾರೆ. ಈಗೆಲ್ಲ ಸ್ಟೀಲ್ ಬಾಟ್ಲು ಬಂದಿದಾವಲ್ವಾ, ಮುಂಚೆ ಯಾರು ಇರ್ಲಿಲ್ಲ, ಈಗ ಅದನ್ನೇ ಸ್ಟೀಲ್ ಬಾಟ್ಲನ್ನ ನಾವು ಬಳಸ್ಬೋದು. ಹೋಟೆಲ್ಗೂ ಅಷ್ಟೇ, ಹಳೆ ಕಾಲದಲ್ಲೆಲ್ಲ ಒಂದ್ ಟಿಫಿನ್ ಕ್ಯಾರಿಯರ್ ತಗೊಂಡೋಗೋರು, ಒಂದ್ ಸಾಂಬಾರು ಇಡ್ಲಿ ನೀರ್ ತುಂಬಿಕೊಂಡು. ನಮ್ ತಾತ ಎಲ್ಲಾರು ಪ್ಯಾಟ್ಗೆ ಹೋಗ್ಬತ್ತೀನಿ ಅಂದ್ರೆ ಇವೆಲ್ಲ ಹಿತ್ತಾಳೆ ದವೆ ಇದ್ದು ಹಿತ್ತಾಳೆವೆಯ ಊಟ ಕಟ್ಕೊಂಡು ಹೋಗೋವು, ಆಮೇಲೆ ತಿರ್ಗಾ ಎಂತ ರೂಪಾಯಿ ರೈಲ್ ಚೊಂಬು ಸ್ಟೀಲ್ ನಾವು ಬಂದು, ಈಗ ಯಾವ ಇಲ್ಲ, ಸುಮ್ನೆ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕೋ ತಗೋಬ. ಮತ್ತೀಗ ಎಲ್ಲ ಕಡೆ ನೀರ್ ಮಾರಾಟ ಮಾಡ್ತಾರೆ, ಎಲ್ಲೇ ಹೋಗು ಆ ಬಾಟ್ಲಿ ನೀರ್ ತಗೋ ಕುಡಿ, ಆದ್ರೆ ಅದು ಅದೆಷ್ಟೋ ದಿನ ಆದ್ಮೇಲೆ ಆ ಬಾಟ್ಲ್ ಅಲ್ಲಿರೋ ವಿಷ ನೀರಿಗ್ ಬಿಟ್ಟಿರ್ತದಂತೆ. ಈಗ ನಾವು ಏನೋ ದಾವಾಯ್ತು ಅಂತ ಅನ್ಬಿಟ್ಟು ಇದಕ್ಕೆ 10 ರೂಪಾಯಿ ಕೊಟ್ಬಿಟ್ಟು ಒಂದ್ ಪ್ಲಾಸ್ಟಿಕ್ ಬಾಟ್ಲ್ ನೀರ ತಗೊಂಡ್ ಕುಡಿತೀನಿ, ಅದು ಒಳ್ಳೇದಾ ಕೆಟ್ಟದವ? ಒಳ್ಳೇದಲ್ಲ ಅವೆಲ್ಲ. ಆದಷ್ಟು ನಾವು ಮನೇಲಿ ಇರೋ ಅಂತ ನೀರನ್ ಹೊರಗಡೆ ಹೋದಾಗ ತಗೊಂಡೋಗೋದು ತುಂಬಾ ಉತ್ತಮ. ಅದ್ರಲ್ಲಿ ನೀವು ತುಂಬಾ ದಿನದಿಂದ ನೀರ್ ಶೇಖರಣೆ ಮಾಡಿರ್ತಾರೆ, ಫಂಗಸ್ ಆಗ್ಬಾರ್ದು ಅಂತ ಕೆಲವೊಂದೆಲ್ಲ ಪ್ರಿಸರ್ವೇಟಿವ್ ಸರ ಹಾಕಿರ್ತಾರೆ, ಅವೆಲ್ಲ ನಾವು ಕಂಟಿನ್ಯೂಸ್ ಆಗಿ ವಾಟರ್ ನೇ ನಾವು ಕುಡಿತಾ ಹೋದಾಗ ಆರೋಗ್ಯ ತುಂಬಾ ಏರ್ಪೇರ್ ಆಗ್ಬಿಡುತ್ತೆ. ಪ್ಯಾಕಿಂಗ್ ವಾಟರ್ ಗಳನ್ನ ಕುಡಿಬಾರ್ದು ಆದಷ್ಟು ಅನಿವಾರ್ಯ. ಆದಾಗ ಎಲ್ಲೂ ನೀರ್ ಸಿಕ್ಲಿಲ್ಲ ಅಂದಾಗ ಹಂಗಾದ್ರೆ ಮತ್ತೆ ಈ ದೊಡ್ಡ ದೊಡ್ಡ ಕಾರ್ಖಾನೆ ಮಾಡ್ಕೊಬಿಟ್ಟವರೆಲ್ಲ ನೀರ್ ತಯಾರು ಮಾಡದ, ಅವರೆಲ್ಲ ಎಲ್ಗ ಹೋಗ್ಬೇಕು ಅಂತ ನಾ ಕೇಳೋದು ಮಾರಾಟ ಮಾಡೋರು ಅವ್ರಲ್ಲವಾ? ಅವ್ರೇನೋ ಅವ್ರ ಬದುಕು ಕಟ್ಕೋತಾರೆ, ಆದ್ರೆ ನಾವು ಬದುಕು ಹಾಳು ಮಾಡ್ಕೊಳಕಾಗತ್ತ? ನಾವು ಒಂಚೂರು ಬುದ್ಧಿವಂತಿಕೆಯಿಂದ ನಾವು ಉಪಯೋಗಿಸ್ಕೊಳ್ಳೋ ಲಾಭಕ್ಕೆ, ನಾವು ಆರೋಗ್ಯ ಕೆಡಿಸ್ಕೊಳಕ್ಕೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕಾಯಿಲೆ ತಂದ್ಕೊಳ್ಳೋದ, ಅದು ನಮ್ಮ ಕೊಂಡ್ಕೊಳ್ಳೋರು ಜಾಸ್ತಿ ಆಗಿರೋದ್ರಿಂದ ಮಾರೋರು ಜಾಸ್ತಿ ಆಗ್ತಾರೆ, ಅವ್ರದೇ ತಪ್ಪಲ್ಲ. ದಿವ್ಯವ್ವ ಈಗ ಬ್ಯಾಸ್ಗೆ ಅಲ್ವಾ, ಏನು ಮೈನಲ್ಲಿ ದಳ ದಳ ದಳ ದಳ ಅಂತ ನೀರು ಸುರಿತಿರ್ತದ, ನೀರು ಆಗಾಗ ಕುಡಿಬೇಕು ಅಂತ ಅನಿಸ್ತಿರ್ತದ, ಅದಕ್ಕೆ ಏನು ಮಾಡ್ತೀವಿ ನಾವು, ಒಸಿ ಫ್ರಿಡ್ಜಲ್ಲಿ ಇಟ್ಟಿರೋದು ಕೊಡಪ್ಪ ಅಂತ ಅನ್ಕೊಂಡು ಆ ಫ್ರಿಡ್ಜ್ ನೀರು ಈಸ್ಕೊಳ್ತೀವಿ ಈ ಹೋಟ್ಲಿಗೋ ಅಥವಾ ಅಂಗಡಿಗೋ ಏನೆಲ್ಲ ದಾರೆ ಇಲ್ಲಿರೋ ಶಾಪ್ಗಳಲ್ಲೋ, ಅದು ಏನವ ಅದು ಕುಡಿದ್ರೆ ತಣ್ಣಗಾಯ್ತದೆ. ಫ್ರಿಡ್ಜ್ ನೀರು ಈಗ ನೋಡಿ ಬಾಯಾರಿಕೆ ಆದಾಗ ನೀವು ಮಾಮೂಲಿ ನೀರನ್ ಕುಡಿದ್ರೆ 1/2 ಲೀಟರ್ ಮೇಲಂತೂ ಕುಡ್ದೆ ಕುಡಿತೀರಾ, ಅಂದ್ರೆ ಬಾಡಿಗೆ ಅಷ್ಟು ಅವಶ್ಯಕತೆ ಇರುತ್ತೆ. ಅದೇ ನೀವು ಫ್ರಿಡ್ಜ್ ವಾಟರ್ ಕುಡಿದ್ರೆ ಬರೀ 1 ಲೋಟದಲ್ಲೇ ಮುಗಿಸ್ಬಿಡ್ತೀರಾ, ನಮಗೆ ಬೇಕಾದಂತ ಬಾಡಿಗೆ ಅವಶ್ಯಕತೆ ಇರೋ ನೀರಿನ ಪ್ರಮಾಣ ಸಿಗೋದಿಲ್ಲ. ಆದಷ್ಟು ನಾವು ನಾರ್ಮಲ್ ವಾಟರ್ನ ಬಳಸೋದು ತುಂಬಾ ಉತ್ತಮ, ಅವಾಗ ದೇಹಕ್ಕೆ ಬೇಕಾಗಿರೋ ಅಂತ ನೀರಿನ ಅಂಶ ಸಿಗುತ್ತೆ, ದೇಹ ಆರೋಗ್ಯವಾಗಿ ಇರುತ್ತೆ. ಮತ್ತೆ ನೀನ್ ಕೇಳ್ದಲ್ಲ ಅಣ್ಣ, ಅದೇ 10 ರೂಪಾಯಿ ಕೊಟ್ಬಿಟ್ಟು ಪ್ಲಾಸ್ಟಿಕ್ ಬಾಟ್ಲ್ ತಗೊಂಡ್ ನೀರ್ ಕುಡಿದ್ರೆ ಅಂತ, ನೀರ್ ಕುಡಿದ್ಮೇಲೆ ಬಾಟ್ಲ್ ಏನಣ್ಣ ಮಾಡ್ತೀಯ? ಅಯ್ಯೋ ಏನ್ ಮಾಡೋದವ, ಅಯ್ಯೋ ಬೇಕು ಅಂದ್ರೆ ಇಟ್ಕತ್ತೀಮಿ, ಇಲ್ಲ ಅಂದ್ರೆ ಹಂಗೆ ಬಸ್ ನಾಗ ಹೋಯ್ತಿದ್ರೆ ಕಿಟಕಿಲಿ ನೀರ್ ಕುಡ್ದ್ಬಿಟ್ಬಿಡೋದು ಹಂಗಿ ಅಲ್ಲ. ಈ ಬಾಟ್ಲ್ ಇಟ್ಕೊಂಡು ಹೋಗೋರು ಯಾರು ಅಂದ್ಬಿಟ್ಟು ಮೆತ್ತಗೆ ಅಲ್ಲಿ ಅಂಗಡಿ ಅವನಿಗೆ ಕಾಣ್ದಂಗೆ ಅಲ್ಲೇ ಮಗ್ಗಲಿ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಅದು ಹಂಗಾದ್ರೆ ಎಲ್ಲ ಇಟ್ಟರು ಅದು ತಪ್ಪಿಯೇ. ಹೌದು ಅಂದ್ರೆ ಈಗ ನೀರ್ ಬೇಕು ಅಂತಂದಾಗ ಪ್ಲಾಸ್ಟಿಕ್ ಬಾಟ್ಲ್ನ ಬಳಸ್ತೀವಿ, ಈಗ ನೀರ್ ಕುಡ್ದು ಬಿಡ್ತೀವಿ, ಹಂಗ ಎಸ್ತ್ ಬಿಟ್ರೆ ಅದಕ್ಕೆ ಕಸದ ತೊಟ್ಟಿ ಅಂತ ಇರುತ್ತಲ್ಲ ಅಲ್ಲಿ ಹಾಕ್ಬೇಕು. ಈಗ ಅದೇನೋ ರೀಸೈಕಲ್ ಅಂತ ಮಾಡ್ತಾರಂತ, ಅದೇನವ ಅದು ದಿವ್ಯವ ಅದ ರೀಸೈಕಲ್. ರೀಸೈಕಲ್ ಅಂತಂದ್ರೆ ನಾವು ಒಂದ್ಸಲ ಉಪಯೋಗಿಸಿರೋಂತ ಪ್ಲಾಸ್ಟಿಕ್ ನ ಮತ್ತೆ ಬೇರೆ ಬೇರೆ ತರದ್ರಲ್ಲಿ ಪರಿವರ್ತನೆ ಮಾಡಿ ಕೆಲವೊಂದು ಡಾಂಬರ್ ಮಾಡ್ತಾರೆ, ಇನ್ನೇನೇನೋ ಕೆಲವೊಂದು ಉತ್ಪನ್ನಗಳನ್ನ ಅದನ್ನ ಮರು ಬಳಕೆನ ನಾವು ಮಾಡ್ಕೊಳ್ಬಹುದು. ಆ ತರದ ಒಂದು ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ. ಅಂತ ಒಂದು ಪ್ಲಾಸ್ಟಿಕ್ ನ ಅಟ್ ಲೀಸ್ಟ್ ಬಳಸಿದ್ರೆ ನಾವು ಉಪಯೋಗಿಸ್ಬೋದು. ಅದೇ ತೆಳು ಇರೋ ಕವರ್ಗಳನ್ನ ಅವೆಲ್ಲ ನಾವು ಬಳಸಿದಾಗ ಅದು ಮತ್ತೆ ಮರು ಉಪಯೋಗಕ್ಕೆ ಬರೋದಿಲ್ಲ. ಅದು ಅದಕ್ಕೋಸ್ಕರ ಆದಷ್ಟು ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಫಸ್ಟು ನಾವು ನೀರು ತಗೊಂಡೋಗೋದು ಉತ್ತಮ. ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಖರೀದಿ ಮಾಡೋದು ಮೊದಲನೇ ತಪ್ಪು, ಅದನ್ನ ಎಲ್ಲಂದ್ರಲ್ಲಿ ಬಿಸಾಕೋದು ಎರಡನೇ ತಪ್ಪು. ನಾವು ದುಡ್ಡು ಕೊಟ್ಟು ಆರೋಗ್ಯನ ಹಾಳು ಮಾಡ್ಕೊಂಡಂಗೆ. ಪ್ಲಾಸ್ಟಿಕ್ ಕವರ್ ಅಂದಾಗ ಆ ಜ್ಞಾಪಕಕ್ಕೆ ಬಂತು ಕಣ್ಣ, ಆ ಕೊನೆ ಮನೆ ತಿಮ್ಮ ಇಲ್ವಾ, ಅವ್ರ ಹಸು ಹೊಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು ಕಣ್ಣಣ್ಣ. ಏನ್ ಪಾಪ ಒಂದೇ ಸಮ ಪಡ್ಕೋತಾ ಇದ್ದೆ. ಆಮೇಲೆ ಪಶು ಆಸ್ಪತ್ರೆ ಕರ್ಕೊಂಡು ಹೋಗಿದ್ನಂತೆ. ಅಲ್ಲಿ ನೋಡಿದ್ರೆ ಅದೇನ್ ಮಾಡೈತೆ, ಈ ಪ್ಲಾಸ್ಟಿಕ್ ಕವರ್ ಅಲ್ಲಿ ಉಳ್ದಿದ್ದು ಪಳ್ದಿದ್ದು ಎಲ್ಲ ಹಾಕಿರ್ತಾರಲ್ಲ ತಿನ್ನೋ ಆಸೆಗೆ, ಆ ಕೂದ್ಲು ಪ್ಲಾಸ್ಟಿಕ್ ಕವರು ಎಲ್ಲ ಸೇರ್ಕೊಂಡು ತಿಂದು ಅದ್ರ ಹೊಟ್ಟೆಲಿ ಒಂದ್ ಮಣ ಬಗಡ ಆಯ್ತಂತೆ. ಈಗ ಆಪರೇಷನ್ ಮಾಡ್ಬೇಕಂತೆ. ನೋಡವ ನೋಡವ, ಆಪರೇಷನ್ ಮಾಡಿ ಅಲ್ಲಿ ಒಳಗಡೆ ಇರೋ ಪ್ಲಾಸ್ಟಿಕ್ ತೆಗಿಬೇಕು. ನೋಡ ನಾವು ಮಾಡೋ ಕೆಲಸ ಪ್ರಾಣಿಗಳ ಕತೆ ಹೇಳು. ಬದುಕಿದ್ರು ಉಂಟು, ಬದುಕದ್ರಿ ಇಲ್ಲ. ಈಗ ಈ ಪ್ಲಾಸ್ಟಿಕ್ ಇವೆಲ್ಲ ಸಮಸ್ಯೆಗಳು ಆಗಾದ್ರೆ ಈ ಸಿಟಿ ಕಡೆಯಲ್ಲಿ ಜಾಸ್ತಿ ಇರ್ತಿತ್ತು, ಈಗೇನಾಗ್ಬಿಟ್ಟೈತೆ ನಮ್ಮ ಹಳ್ಳಿ ದಿಕ್ಕುವೆ ಜಾಸ್ತಿ ಆಗ್ಬಿಟ್ಟದೆ. ಹಳ್ಳಿ ದಿಕ್ಕೆ ಗದ್ದೆ ಗದ್ದೆ ಹೊಲದ ಬೈಲದೆಲ್ಲ ಪ್ಲಾಸ್ಟಿಕ್ ಹಾರಾಡ್ತವೆ. ಅದಕ್ಕೆ ಕಾರಣ ಈಗ ನೋಡಪ್ಪ, ನಿಮ್ ಫ್ರೆಂಡ್ ಇಲ್ವಾ, ಮಗನ್ ಮದ್ವೆ ಮಾಡ್ನಿಲ್ವಾ, ನನ್ಗೆ ಫಸ್ಟ್ ಫ್ರೆಂಡ್ ಅವನು ಇರ್ಲಿ ಬುಡಯ್ಯ, ನನಗೂ ಫ್ರೆಂಡಿಯೇ, ಅದ್ ಯಾಕ ಹಂಗ ಆಡ್ದ. ಈಗ ನಿಂಗಣ್ಣನ್ ಮಗನ್ ಮದ್ವೆ ಮಾಡಾದ್ಮೇಲೆ ಅದನ್ನ ಬೀಗ್ರ ಊಟ ಅಂತ ಮಾಡದ್ನಲ್ಲಪ್ಪ ಅಂತ ಹೇಳು. ಜೋರಾಗಿತ್ತು, ಜೋರಾಗ 5 ಎಕರೆಗೆ ಪೆಂಡಾಲ ಹಾಕ್ಬಿಟ್ಟು. ನೀನು ಒಳ್ಳೆ ಹರಿಕತೆ ಹೇಳ್ತೀಯ, ಅನ್ನ ಹಾಕಿದ 1/2 ಎಕರೆಗೂ ಇತ್ತಿಲ್ಲ, 5 ಎಕರೆಗೆ ಹಾಕಿದ್ರಂತ. ಬುಡಯ್ಯ ಬುಡಯ್ಯ, ನೀನ್ ಯಾವ್ದು ಗ್ಯಾನ್ಸ್ ಏನು, ಜೋರಾಗಿ ಬರಿಗಿರಿ ಮಾಡಿದ್ದ ಬಿಡು ಅದ್ ಬೇರೆ. ಆಯ್ತು ಬಿಡು, 5 ಎಕರೆಗೆ ಪೆಂಡಲ್ ಹಾಕಿದ್ದ ಕಣ. ಅಮ್ಮ ಏನು ಪ್ಲಾಸ್ಟಿಕ್ ಲೋಟು ತಂದ್ಬಿಟ್ಟನೆ ನೀರು ಕುಡ್ಸಕ ಅಂತ. ಅದಾದ್ಮೇಲೆ ಮೊಗ್ಲಾರ್ ಸೋದವ್ರ ಏನ್ ರಾಸಿ ಬಿದ್ದದೆ ಕವ, ಏನ್ ಗಾಳಿ ಬಂದ್ರು ಓಡಾಡ್ತಾ ಇದೆ, ಯಾವ್ದು ಲೋಟಗಳು ಕವ. ಅಮ್ಮ ತಂದಮ್ಮ ಎಲ್ಲಾರು ಗುಡ್ಡೆ ಹಾಕಿ ಎಲ್ಲಾರು ಬೇರೆ ಕಡೆ ತಗೊಂಡೋಗಿ ಅದನ್ನ ಸುರಿಬೇಕಾಗಿತ್ತು. ಊರೊಳಗ ಲೋಟಗಳ ಓಡಾಡ್ತಾರ ಅಂದ್ರೆ ಅವನೇ ಅನ್ಕೊಬಿಟ್ಟವನೆ, ಊರಿಂದ ಆಚೆಗೆ ಅವನ್ ಜಮೀನಲ್ಲಿ ಹಾಕಿದ್ದು ಗದ್ದೆ ಗೊಬ್ಬರ ಆಯ್ತದೆ ಬಿಡು ಅನ್ಕೊಬಿಟ್ಟಿರ್ಬೇಕು. ಅದು ಗೊಬ್ಬರ ಆದದೇ ಹೇಳ್ತಾವ್ರಲ್ಲ, ವರ್ಷಾನ್ ಗಟ್ಲೆ ಬೇಕು ಆ ಒಂದು ಪ್ಲಾಸ್ಟಿಕ್ ಎಲ್ಲ ಕರ್ಗದಕ್ಕೆ. ಈಗ ನಮ್ ಜಮೀನ್ ಸೇರ್ಕೊಬಿಟ್ರೆ ಏನು ಕೈಗೆ ಸಿಗಕ್ಕಿವಲ್ಲ, ಹೆಂಗೆ ಮೇಡಮ್ ನರೇ ಅದ ಪರಿಹಾರ ಮಾಡೋದು? ಪರಿಹಾರ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಒಂದು ಕೃಷಿನಲ್ಲಿ ನಾವು ಪ್ಲಾಸ್ಟಿಕ್ ನ ಬಳಸ್ಬೇಡಿ ಅಂತ ಹೇಳೋದು. ಮಲ್ಚಿಂಗ್ ಶೀಟಿಗೂ ಅಷ್ಟೇ, ಆ ಒಂದು ಮುಚ್ಚಿಗೆ ತರದ್ ಮಾಡ್ತಾರಲ್ಲ ಅದಕ್ಕೂ ಸಹ ಒಂದು ಡಿಗ್ರೇಡೇಬಲ್ ಅಂತ ಹೇಳ್ಬಿಟ್ಟು ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಅಂತ ಸಿಗುತ್ತೆ ಕರ್ಗ ಅಂತದ್ದು. ಅಂತವನ್ನಾರು ಅಟ್ ಲೀಸ್ಟ್ ಬಳಸ್ಬೇಕು. ಇಲ್ಲ ಅಂತಂದ್ರೆ ಮಾಮೂಲ್ ಪ್ಲಾಸ್ಟಿಕ್ ಹಾಕ್ದಾಗ ಅದು ರೋಟ್ರಿ ಹೊಡೆದಾಗ ಎಲ್ಲ ಕಣ ಕಣ ಎಲ್ಲ ಭೂಮಿಗೆ ಸೇರ್ಕೊಂಡು ಎಷ್ಟೋ ವರ್ಷಗಳು ಬೇಕವು. ಅಯ್ಯೋ ಟೊಮೆಟೊ ಹಾಕ್ದಾಗ ಅದ್ ಮಾಡಿದ್ದೆ, ಈಗ ಒಂದ್ ಬೆಳೆ ಆಗದೆ, ಇನ್ನೊಂದ್ಸರಿ ಬದ್ನೆಗೆ ಹಾಸವ ಅನ್ಕೊಂಡಿದ್ದೀನಿ. ನೀವ್ ಹಿಂಗ್ ಹೇಳಿದ್ರೆ ನಾನೇನ್ ಮಾಡಾನೆ, ಈಗ ದುಡ್ಡು ಕೊಡ್ತಂದಿರೋದ? ಅದನ್ನ ವಾಪಸ್ ಕೊಟ್ಟು ಇದಕ್ಕೊಂಚೂರು ಜಾಸ್ತಿ ದುಡ್ಡಾದ್ರೂ ಪರವಾಗಿಲ್ಲ, ಈ ಬಯೋಡಿಗ್ರೇಡೇಬಲ್ ಅಂತಂದು ಬಳಸಿ ಅದು ಅಲ್ಲೇ ಕರ್ಗುತ್ತೆ. ಅಟ್ ಲೀಸ್ಟ್ ಬೇಗ ನಿಮ್ ಮಣ್ಣಿಗೆ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ. ಪ್ಲಾಸ್ಟಿಕ್ ಇದೇ ಇರ್ತದಲ್ವ ಮೇಡಮ್, ಆದ್ರೂ ಕರ್ಗ ಅಂತ ಪ್ಲಾಸ್ಟಿಕ್ ನ ಅವರು ಉತ್ಪತ್ತಿ ಗೊಬ್ಬರ ತರ ಆದದು. ಇಲ್ಲ ಅದು ಒಂಥರ ವಿಷ ಬಿಟ್ಕೊಂಡದು, ಡಿಗ್ರೇಡ್ ಆಗತ್ತ ಅಲ್ಲೇ ಮಣ್ಣಲ್ಲಿ ಕರ್ಗುತ್ತೆ. ಮಣ್ಣು ಸೇರಿ ಮಣ್ಣ ಏನು ಕೆಡೋದಿಲ್ಲ, ಮಣ್ಣೇನು ಅಷ್ಟ ಕೆಡೋದಿಲ್ಲ. ಯಾಕೆಂದ್ರೆ ಈ ಪ್ಲಾಸ್ಟಿಕ್ ಆದ್ರೆ ನಾವು ಪೂರ್ತಿ ಎತ್ಕೊಬಿಡ್ತೀವಿ, ಮಣ್ಣಿಗೆ ಸೇರಕ್ ಬಿಡಲ್ಲ. ಅದು ಕರಗ್ತದೆ ಅಂತ ಹೇಳ್ತಾ ಇದ್ರಿ, ಕರಗನಾಗ ಪ್ಲಾಸ್ಟಿಕ್ ಅಂಶನೂ ಇದ್ದೇ ಇರ್ತದೆ. ಕರಗ್ದಾಗ ಅದು ಮಣ್ಣು ಹಾಳಾಗುತ್ತಲ್ಲ ಅಂತ ನಾನು ಅನುಮಾನ. ನೀವು ಅದನ್ ಮಾಡಕ್ಕಿಂತ ಎರಡ್ ಬೆಳೆ ಬೆಳೆದಾಗ ಖಾಲಿ ಜಾಗದಲ್ಲಿ ಕೆಲವೊಂದು ಸೊಪ್ಪುಗಳನ್ನ ಬೆಳ್ಕೋಬಹುದು, ಅಥವಾ ಹಸಿರೆಲೆ ಬಿತ್ತನೆನ ನೀವು ಬಿತ್ತನೆ ಮಾಡಿ ಅದನ್ನೇ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗುತ್ತೆ. ಆದಷ್ಟು ಈ ಒಂದು ಪ್ಲಾಸ್ಟಿಕ್ ಬಳಕೆಯನ್ನ ಕೃಷಿನಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಹಸಿರು ಹೊದಿಕೆ ಮಾಡೋದು ಅಂತ ಹಸಿರು ಹೊದಿಕೆ ಮಾಡಬೇಕು. ಅವಾಗ ತೇವಾಂಶನೂ ನಿಮ್ಗೆ ಉಳಿತಾಯ ಆಗತ್ತೆ, ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗತ್ತೆ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಕ್ ಈಗ ದನಗಳೇ ಇಲ್ಲ, ಅದ್ರ ಬದಲು ನಾವು ಮಣ್ಣಿನ ಫಲವತ್ತತೆಗೆ ನಾವು ಈ ಹಸಿರೆಲೆ ಗೊಬ್ಬರ ಅನ್ನೋದನ್ನ ನಾವು ಅಲ್ಲೇ ಗಿಡ ಬೆಳೆಸ್ಬಿಟ್ಟು ಅಲ್ಲೇ ಮಣ್ಣಿಗೆ ಸೇರಿಸ್ಬೇಕು ನಾವು. ಈಗ ಕಮಲವ್ವ, ಈ ದಿವ್ಯವನ್ನ ಯಾಕ ಕರ್ಕೊಂಡ್ ಬಂದಿದ್ ನೀನು? ವಿಶ್ವ ಪರಿಸರ ಮಾರ್ತೆ ನೋಡ, 5ನೇ ತಾರೀಕು ಕಣ್ಣಣ್ಣ. ಅದಕ್ಕೆ ಜೂನ್ 5 ನಾವು ಅವತ್ತು ಒಂದು ಫಂಕ್ಷನ್ ಮಾಡ್ತಾ ಇದೀವಿ ನಮ್ ಸಂಘದ ಕಡೆಯಿಂದ ಕಾರ್ಯಕ್ರಮ. ಅದಕ್ಕೆ ಏನಾಯ್ತು, ಇವತ್ತು ದಿವ್ಯಾ ಮೇಡಮ್ನ ಕರ್ಕೊಂಡ್ ಬಂದು ಅವತ್ತು ದಿನಕ್ಕೆ ನಾವ್ ಏನೇನ್ ಮಾಡ್ಬೋದು ಮತ್ತೆ ನಮ್ಮ ಮಹಿಳೆಯರಿಗೂ ಎಲ್ಲ ಹೇಳ್ಬೇಕಲ್ಲಣ್ಣ. ಈಗ ಮನೆಯಲ್ಲಿ ಮುಖ್ಯವಾಗಿ ಹೆಣ್ಮಕ್ಳ ಕೆಲಸ ಮಾಡೋದು, ಅಡಿಗೆ ಮನೇಲಿ ಎಷ್ಟು ಪ್ಲಾಸ್ಟಿಕ್ ಡಬ್ಬ ಇಡ್ತೀವಿ, ಮಕ್ಳಿಗೆ ಸ್ಕೂಲ್ಗೆ ಊಟನ ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬು ಕಳಿಸ್ತಾ ಇರು, ಅಲಂಕಾರವಾಗಿರ್ತದೆ ಅಂತ ಅಡಿಗೆ ಮನೇಲಿ ಎಲ್ಲ ಜೋಡಿಸ್ಬಿಡೋದಯ್ಯ ಅದನ್ನ ಬಣ್ಣ ಬಣ್ಣದ್ದು. ಅದಕ್ಕೆ ಅವ್ರು ಬಂದು ಎಲ್ಲ ಸ್ವಲ್ಪ ಹೇಳಿ ಅಂದ್ಬಿಟ್ಟು ಕರ್ಕೊಂಡ್ ಬಂದಿದ್ದೆ. ಅಲ್ಲಕವ್ವ, ನಮ್ಮೂರು ನೆಂಗಸ್ರು ಹೋಗೋದಿಲ್ವ ಈ ಸಂತೆಗೆ, ಏನೇನೋ ಇರ್ತ ತರಕಾರಿ ಪರಕಾರಿ ತಕೊಂಬರ್ಬೇಕು ಅಂತ ಪ್ಲಾಸ್ಟಿಕ್ ಚೀಲನ ಹಿಡ್ಕೊಂಡ್ ಬರ್ತೀರ. ಹೌದು, ಅವ್ರಿಗೂ ಹೇಳ್ಬೇಕಲ್ವಾ. ಅದಕ್ಕೆ ಕಣ್ಣ ಕರ್ಸಿದ್ದು ಅವ್ರ ಅವತ್ತು ನಮ್ದು ಕಾರ್ಯಕ್ರಮಕ್ಕೂ ಬರ್ತಾವ್ರೆ, ಮಾಡ್ತಾರೆ, ನೀವು ಎಲ್ಲ ಬನ್ನಿ. ಅಲ್ಲಿ ಅರಳಿಕಟ್ಟೆ ಇಲ್ವಾ, ಅಲ್ಲೇ ಒಂದು ವೇದಿಕೆ ಮಾಡಿ ಫಂಕ್ಷನ್ ಮಾಡ್ತೀವಿ. ಚಂದ್ರಣ್ಣಗೆ ಪ್ರಾರ್ಥನೆ ಮಾಡಕ್ ಕೊಟ್ಬಿಡು. ಹೌದೇನಣ್ಣ, ಒಂದು ಪ್ರಾರ್ಥನೆ ಮಾಡೋಣ. ಅದೇ ಕದಂಗೋ ಇಲ್ಲ ಅಡಿಯ ನೀನು ಅಮ್ಮ ನನ್ನ ಆಡ್ಕೊಳಕ್ ಕಣ್ಣಣ್ಣ, ನೀ ಚೆನ್ನಾಗ್ ಆಡ್ತೀಯ ಅಂತ ಹಾಡವನ್ನ ಆಡ್ಕೊಳ್ಳೋದು ಉಂಟ. ಚಂದ್ರಣ್ಣ ಯಾವ್ದಾದ್ರು ಫಂಕ್ಷನ್ ಬರ್ಬೇಕು ಅಂದ್ರೆ ಅವನ್ಗೆ ಆಡಕ್ ಅವಕಾಶ ಕೊಡ್ಬೇಕು, ಇಲ್ಲ ಭಾಷಣ ಮಾಡಕ್ ಕೊಡ್ಬೇಕು. ಬರಕಿಲ್ಲ ಅವನು, ಬೇರೆ ಮಾತಾಡೋದು ನಾನೇನ್ ಕೇಳೋದು ಅಂತಾನೆ. ಅಲ್ಲ, ನಾನು ಭಾಷಣವ ಮಾಡೋದಿಲ್ಲ, ಒಂದ್ ಪದವ ಬಿಟ್ಬಿಡ್ತೀನಿ ಅಷ್ಟೇ. ನಮ್ ದಿವ್ಯಕ್ ಏನಕ್ಕೆ ಕರ್ಸಿರೋದು? ಮಾತಾಡಕ್ಕೆ. ಅವ್ರ ಮಾತ ನಾವು ಚಕ್ರಪಟ್ಲ ಕಾಲ ಹಾಕೊಂಡು ಕುಂತ್ಕೊಂಡು ಕೇಳೋ ವಿದ್ಯಾರ್ಥಿಗಳ ಕೇಳದಂಗೆ. ಅವತ್ತು ಸಿಹಿ ಖಾರ ಹಂಚ್ತೀವಿ, ಹಂಗಂತ ಪ್ಲಾಸ್ಟಿಕ್ ಅಲ್ಲಿ ಕೊಡಲ್ಲ. ಎಲ್ಲಾರ್ಗು ಒಂದೊಂದ್ ಪೇಪರ್ ಅಲ್ಲಿ ಕೊಡ್ತೀವಿ, ಹಂಗ ಅನ್ಬಿಟ್ಟು ತಿನ್ಬಿಟ್ಟು ಎಲ್ಲ ಬಿಸಾಕ್ಬಿಟ್ಟು ಹೊಟ್ಟೋಗ್ಬೇಡಿ. ಅಲ್ಲೊಂದ್ ಬುಟ್ಟಿ ಇಟ್ಟಿರ್ತೀವಿ, ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಕೆಲಸ ಮಾಡಕ ಎಲ್ಲಾರ್ಗು ಒಂದ್ ತಟ್ಟೆನೆ ತಂದು ಕೊಟ್ಬಿಡತ್ತಾಗೆ. ಏನು ಯೋಚನೆ ಮಾಡ್ಬೇಡ, ಎಷ್ಟ್ ತಟ್ಟೆ ಬೇಕವ? ಒಂದ್ 50 100 ತಟ್ಟೆ ಕೊಡ. ಅದು ಮಾತು ಅಂದ್ರೆ ಬಿಡಣ್ಣ. ಅವ ಏನು ಈ ಯಾವ್ದು ನಿಂತ ತಣಿಗೆಯ ಯಾವ್ದು ಯಾವ್ದವ ಅದು ಸ್ಟೀಲ್ ತಣಗ ಕಂಚಿನ ತಣಗ ಅದನ್ನ ಕೂಡಿಸ್ತೀನಿ ಅಂತ ಅನ್ಕೊಂಡ್ಯಾ ನೀನು? ಮತ್ತೆ ಅಲ್ಲಕವ್ವ, ಈ ತಟ್ಟೆ ಬರೋದಿಲ್ಲ ಸ್ಟೀಲ್ ಕೊಟ್ರೆ ಮನೆಗೆ ತಗೊಂಡೋಗ ಉಪಯೋಗಿಸ್ಕೋತಾರೆ, ನೀನ್ ಅಡಕೆ ಪಟ್ಟೆ ಕೊಟ್ರೆ ತಿನ್ಬಿಟ್ಟು ಅದನ್ನ ಅಲ್ಲ ಬಿಸಾಕ್ಬಿಟ್ಟು. ಅಲ್ಲಕವ್ವ, ನಾನು ಅದೇನ ನಾನು ನನ್ನ ಮಗಳ ಮದುವೆ ಮಾಡ್ತೀನ ಮಗನ್ ಮದುವೆ ಮಾಡ್ತೀನ ಗಿಫ್ಟ್ ಅಂತ ಕೊಡಕ ತಗೆ ಬದಲಾಗಿ ಏನ್ ಬಳಸ್ಬೋದು ಅನ್ನೋದಕ್ಕೆ ಈಗ ಚಂದ್ರಣ ಅಂತ ಹೇಳಿರೋದು. ಈ ಪ್ಲಾಸ್ಟಿಕ್ ಬದಲಾಗಿ ಅಡಿಕೆ ಹಳೆ ಬಾಳೆ ಹಳೆ ಇವೆಲ್ಲ ಬಳಸ್ತೀವಿ. ಅದೆಲ್ಲ ಇಲ್ವ? ದೊನ್ನೆ ಬಳಸ್ಬೋದು ನೀವು, ಇನ್ನು ಚೀಪ್ ಆಗತ್ತೆ, ಎಲೆ ದೊನ್ನೆ ಸಿಗುತ್ತೆ, ಮುತ್ಕದೆಲ್ಲದು ಸಿಗುತ್ತೆ. ಗಸಗಸೆ ಪಾಯಸ ಮಾಡ್ಬೋದು ಅದ್ರಲ್ಲಿ. ಯಾಕೋ ದುರಾಸೆ ಆಯ್ತು ಬುಡಣ್ಣ, ಅಲ್ಲಿ 4 ಸಾಲ ಆಡ್ಬಿಟ್ಟು ನಿನ್ ನನ್ಗ ಅದ್ ಮಾಡಿಸು ಇದ್ ಮಾಡಿಸು ಅಂತ್ಯ ನೀನು? ಭಾಷಣ ಕೇಳಕ್ ಬಂದಿಯ ತಿನ್ನಕ್ಕೆ ಬಂದಿಯ? ಅವತ್ತು ಭಾಷಣ ಕೇಳ್ತಾ ತಿಂತ ಓಸಿ ಅದು ಕುಡಿದ್ರೆ ಚೆನ್ನಾಗಿರೋದಿಲ್ವ? ಆಮೇಲೆ ನೀನ್ ಅಲ್ಲಿ ಗೊರಕೆ ಹೊಡೆದ್ ಬಿಟ್ರೆ ಭಾಷಣ ಕೇಳೋರು ಯಾರು? ನಮ್ಗ ದಿವ್ಯಕ್ಕೇನು ಓಸಿ ಸಾಮಾನ್ಯವಾಗಿ ಮಾತಾಡ್ದಾಳ? ಏನ ಅದ್ ಎಲ್ಲಾರು ಮಲ್ಲಿಕಾ ತರೋರು ಎದ್ದೀನಿ ನಿಂತ್ಕೊಂಡ್ಬಿಡ್ಬೇಕು ಹಂಗ ಮಾತಾಡೋದಿಲ್ವಾ? ಪ್ಲಾಸ್ಟಿಕ್ ಗೆ ಬದಲಾಗಿ ಏನ್ ಮಾಡ್ಬೋದು ಅಂತ ಕೇಳ್ಬಿಡೋಣ. ಈಗ ನಾವು ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ನ ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ಕೆಲವೊಂದನ್ನ ನಾನು ಹೇಳ್ತೀನಿ. ಅಟ್ಲೀಸ್ಟ್ ನಾವು ಈ ವರ್ಷದಿಂದ ಕೆಲವೊಂದನ್ನ ನಾವು ನಮ್ಮ ದಿನನಿತ್ಯ ಬಳಕೆಯಲ್ಲಿ ಫಾಲೋ ಮಾಡೋಣ. ಈಗ ಮನೆಯಲ್ಲಿ ಎಲ್ಲಾರ್ದು ಬಚ್ಚಲ್ ಮನೆಯಲ್ಲೂ ಒಂದು ಪ್ಲಾಸ್ಟಿಕ್ ಮಗ್ಗು ಜಗ್ಗು ಇಟ್ಕೊಂಡಿರ್ತೀರ, ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ನಾನ ಮಾಡ್ಕೋತೀರ, ಪ್ಲಾಸ್ಟಿಕ್ಕು ಜೊತೆಗೆ ಮಿಕ್ಸ್ ಹಾಕೊಂಡು ಸ್ನಾನ ಮಾಡ್ತಾ ಇರ್ತೀರ. ಅದ್ರ ಬದಲು ಒಂದು ನೀವು ಸ್ಟೀಲ್ದು ಒಂದು ಬಕೆಟೋ ಸ್ಟೀಲ್ ತಮ್ಗೆನೋ ಇಟ್ಕೋಬಾರ್ದು, ವರ್ಷಾನ್ಗಟ್ಲೆ ಬರುತ್ತೆ, ಪದೇ ಪದೇ ತಗೊಳ್ಳೋದು ತಪ್ಪುತ್ತೆ, ನಿಮ್ಗೆ ಆರೋಗ್ಯಕ್ಕೂ ಸಹ ಒಳ್ಳೇದಿರುತ್ತೆ. ಆಮೇಲೆ ಹಾಲಿನ ಪ್ಯಾಕೆಟ್ ತರ್ತಾರೆ, ಅದನ್ನ ಕಟ್ ಮಾಡಿಬಿಡ್ತಾರೆ. ಈ ಮೈಕ್ರೋ ಪ್ಲಾಸ್ಟಿಕ್ ಅನ್ನೋದು ಸಿಟಿಗಳಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಆ ಚಿಕ್ಕ ತುದಿ ಕಟ್ ಮಾಡಿಬಿಡ್ತಿರಲ್ಲ, ಅದು ಕೈಗೆ ಸಿಗಲ್ಲ, ರೀಸೈಕಲ್ಗೂ ಸಿಗಲ್ಲ. ಅದೇ ನೀವು ಪ್ಯಾಕೆಟ್ಗೆ ಅಟ್ಯಾಚ್ ಆಗೋಂಗೆ ಅದನ್ನ ಕಟ್ ಮಾಡಿದ್ರೆ ಅದು ಮತ್ತೆ ಮರುಬಳಕೆಗೆ ಉಪಯೋಗ ಆಗುತ್ತೆ. ಈ ಒಂದು ಚಿಕ್ಕ ಚಿಕ್ಕ ಬದಲಾವಣೆನ ನಾವು ಮಾಡ್ಬೋದು. ಬಾಚಣಿಗೆ ಇರ್ಬೋದು ಪ್ಲಾಸ್ಟಿಕ್ಕಲ್ಲಿ ಇರುತ್ತೆ, ಅದನ್ನು ನಾವು ಅಟ್ಲೀಸ್ಟ್ ಮರದ್ದೆಲ್ಲ ಸಿಗುತ್ತೆ. ಇವಾಗ ಅಡುಗೆ ಮನೆಯಲ್ಲಿ ನಾವು ಒಂದು ಡಬ್ಬಗಳು, ಮೇಡಮ್ ಅವ್ರು ಹೇಳ್ದಂಗೆ ನಾವು ಡಬ್ಬಗಳನ್ನ ನಾವು ಎಲ್ಲ ಸ್ಟೀಲನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಆಮೇಲೆ ಮಕ್ಳಿಗೂ ಸಹ ಒಂದು ಟಿಫಿನ್ ಬಾಕ್ಸ್ ಇರ್ಬೋದು, ಅದೆಲ್ಲ ಸ್ಟೀಲನ್ನು ನಾವು ಬಳಕೆ ಮಾಡೋದ್ರಿಂದ ಬಿಸಿ ಬಿಸಿ ಚೆನ್ನಾಗಿ ತಿನ್ನಲಿ ಅಂತ ಬಿಸಿದಾಕ್ತೀವಿ. ಬಿಸಿದನ್ನ ಪ್ಲಾಸ್ಟಿಕ್ಕಿಗೆ ಹಾಕ್ಬಿಟ್ರೆ ಏನಾಗುತ್ತೆ, ಅದೆಲ್ಲ ನಮ್ಮ ಮಕ್ಕಳಿಗೆ ಆ ಒಂದು ವಿಷ ಆಗುತ್ತೆ. ಈಗ ದಿವ್ಯವ್ವ, ಈಗ ನಮ್ಮ ಮೈಕಳಿಗೆ ಈ ಸ್ಕೂಲ್ಗೆ ಹೋಗುವಾಗ ಊಟನ ಡಬ್ಬಿಗೆ ಹಾಕಿ ಕಳಿಸ್ತೀವಿ, ನೀವು ಹೇಳಿದ್ರಲ್ಲ ಯಾವುದೋ ಸ್ಟೀಲ್ದು ಆ ಥರದಲ್ಲಿ ಕಳಿಸ್ಬೇಕು ಅಂತ. ಈ ಕೆಲವರು ಹೇಳ್ತಿರ್ತಾರೆ ಏನು ಅಂತಂದರೆ, ಇದು ಕಂಪ್ನಿದು ಇದು ಡಬ್ಬ ಅಂದ್ರೆ ಊಟದ ಡಬ್ಬ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಅದ್ರಲ್ಲಿ ಹಾಕಿ ಕಳಿಸ್ರೆ ಏನು ಆಗೋದಿಲ್ಲ ಅಂತ ಹೇಳ್ತಾರೆ, ಅದ ಹೆಂಗವ್ವ? ಸ್ಟ್ಯಾಂಡರ್ಡ್ ಆದ್ರೂ ಅದು ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ವಿಷ ವಿಷನೇ ಅಲ್ವಾ. ಸ್ಟೀಲ್ ಇರ್ಬೇಕಾದ್ರೆ ನಾವು ಯಾಕೆ ಪ್ಲಾಸ್ಟಿಕ್ ನ ನಾವು ಬಳಸ್ಬೇಕು? ಪ್ಲಾಸ್ಟಿಕ್ ನ ಬಿಟ್ಬಿಡೋಣ, ನಾವು ಸ್ಟೀಲ್ ನೇ ತಗೊಳ್ಳೋಣ. ಅಲ್ಯೂಮಿನಿಯಂ ಒಳ್ಳೇದಲ್ಲ ಆರೋಗ್ಯಕ್ಕೆ. ಆದಷ್ಟು ನಾವು ಮನೆಯಲ್ಲಿ ಕುಕ್ಕರ್ ಇರ್ಬೋದು, ಅದನ್ನು ಸಹ ಅಲ್ಯೂಮಿನಿಯಂ ಬದಲು ಸ್ಟೀಲ್ ನ ನಾವು ಬಳಕೆ ಮಾಡೋದು ತುಂಬಾ ಉತ್ತಮ. ನಮ್ಮನೆಯಲ್ಲೇ ನಾನು ಆದಷ್ಟು ಅಲ್ಯೂಮಿನಿಯಂ ಪಾತ್ರೆ, ಅಲ್ಯೂಮಿನಿಯಂ ಕುಕ್ಕರ್ ನೆಲ್ಲ ಸ್ಟೀಲ್ ಮಾಡ್ಕೊಂಡ್ಬಿಟ್ಟಿದೀನಿ ಇವಾಗ. ನನಗೆ ಯಾರೋ ಒಂದ್ಸರಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡ್ತು ನನ್ಗೆ. ಯಾಕಂದ್ರೆ ಇದು ಯಾಕೆ ಅಂದ್ರೆ, ಆಮೇಲೆ ಅವರು ಒಬ್ರು ಡಾಕ್ಟ್ರು ಇದನ್ನೇ ಒಂದ್ ಸಲಹೆ ಮಾಡಿದ್ರು, ಕುಕ್ಕರ್ ಅಲ್ಲಿ ನೀನು ಜಾಸ್ತಿ ಬಳಸದಷ್ಟು ಎಲ್ಲ ಜಾಸ್ತಿ ಹೊಗೆ ಹಾಗೆ ಅಲ್ಲೇ ಕೂತ್ಕೊಂಡಿರ್ತದೆ, ಅದು ಅಲ್ಯೂಮಿನಿಯಂದ ಅದ ಹೊರಗಡೆ ಸೇರ್ಕೊಂಡು ಆ ನಿನ್ ಶರೀರ ಸೇರಿದಾಗ ಅದೇ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡ್ತದೆ. ಅದಕ್ಕೆ ಈಗ ತೆರೆದಿರುವಂತ ಪಾತ್ರೆಯಲ್ಲಿ ಅಡಿಗೆ ಮಾಡ್ಕೊಳ್ಳೋದು ಕಲೀರಿ ಅಂತ. ಕುಕ್ಕರ್ ಅಲ್ಲಿ ಅದೇನು ಪೂರ್ತಿ ಅಲ್ಯೂಮಿನಿಯಂ ಇರಲ್ಲ ಕಣ್ಣ, ಇಟಾಲಿಯಂ ಇರುತ್ತೆ. ಆದ್ರೂ ಅದು ಒಳ್ಳೇದಲ್ಲ, ಉಪ್ಪು ಹುಳಿ ಖಾರ ಬಿದ್ದಾಗ ಈಗ ಮಡಕೆ ಹುಡಿಕೊಂಡು ಹೋಗೋಕು ಆಗೋದಿಲ್ಲ. ಈಗ ಎಷ್ಟೋ ಮನೆಯಲ್ಲಿ ಮತ್ತೆ ಮಡಕೆ ಬಂದೈತೆ, ಗ್ಯಾಸ್ ಅಲ್ಲಿ ಮಾಡಕ್ ಹಾಕಿದ್ವಲ್ಲ ಮಾಡ್ತಾವ್ರೆ ಅದರಲ್ಲೇ. ನೀವು ಇಂಡಾಲಿಯಂ ಕುಕ್ಕರ್ ಆದ್ರೂ ಒಳಗಡೆ ಸ್ಟೀಲ್ ಪಾತ್ರೆ ಇಟ್ಟು ಅಟ್ ಲೀಸ್ಟ್ ಬೇಯಿಸ್ಕೊಳ್ಳಿ, ನೇರವಾಗಿ ಅದನ್ನ ಬಳಸ್ತೇ ಇರೋದು ತುಂಬಾ ಉತ್ತಮ. ಈಗ ಸಾವಯವ ಆಹಾರ ಅಂತಾರಲ್ಲವ, ಈಗ ಸಾವಯವ ಅಡಿಗೆ ಪರಿಕರಗಳು ಅದನ್ನ ಈಗ ಬಳಸಕ್ ಶುರು ಮಾಡ್ಬೇಕು ಅಂತ. ನಮ್ಮ ಹಳ್ಳಿಲಿ ನಮ್ಮಪ್ಪ ನಮ್ಮವ್ವ ಅವರೆಲ್ಲ ಬಳಸ್ತಿದ್ರಲ್ಲ, ಈಗ ನಾವು ಒಂದೊಂದ್ ಕಿತ ಈ ಮಡಕೆಲೆ ಮಾಡ್ತೀವಿ ಅಡಿಗೆಯ, ಅದ್ ಯಾವತ್ತ ಅಂತಂದ್ರ ಈ ಪಕ್ಷ ಗಿಕ್ಸ ಮಾಡೋದಿಲ್ವಾ, ಹಿರಿಯಕರಿಗೆ ಎಡಗಿಡ ಇಡ್ತೀವಲ್ಲ, ಅವಾಗ ಈ ಯಾವುದು ಮಡಕೆಲಿ ಅಡಿಗೆ ಮಾಡೋದು. ಒಂದು ಮಡಕೆ ತುಂಬ ನೀರು ತಂದು ಏನವ ಆ ಮಡಕೆ ನೀರಲ್ಲೇ ಅಡಿಗೆ ಮಾಡ್ಬೇಕು, ಆ ತೀರವರೆಗೆ ಬೇರೆ ನೀರು ಬಳಸಂಗಿಲ್ಲ. ದೇವ್ರ ನೀರು ಅನ್ನೋದಿಲ್ವಾ, ಮಡಿ ನೀರು ಅದರಲ್ಲೇ ಮಾಡ್ಬೇಕು. ಅಂದ್ರೆ ಹಿರಿಯಕರು ಏನ್ ಬಳಸ್ತಿದ್ರಲ್ಲ ಆ ಪಾತ್ರೆಗಳ ಕೊಡೋಣ ಅವ್ರಿಗೆ, ನಮ್ಮ ಇದೆಲ್ಲ ಕೊಟ್ಬಿಟ್ಟು ನಾವು ಗ್ಯಾಸ್ ಪಾಸು ರೋಗಗಳನ್ನ ಎಡೆ ಮೂಲಕ ಕೊಡಬಾರ್ದು ಅಂತ. ಆಮೇಲೆ ನೀನ್ ಹೇಳ್ದಲ್ಲ ಮಡಕೆ ಅಂತ, ನನ್ಗೆ ಈಗ ಜ್ಞಾಪಕ ಬರ್ತದೆ ನನ್ಗೆ ಅದ್ ಯಾವ್ದೋ ಇದಕ್ಕೆ ಅಂದ್ಬಿಟ್ಟು ನಮ್ ಸ್ನೇಹಿತರು ಟೂರ್ ಹೋಯ್ತಾ ಆ ಕಡೆಗೆ ಉತ್ತರ ಭಾರತಗಳಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಲ್ಲ, ಅಲ್ಲಿ ಎಲ್ಲ ಏನ್ ಗೊತ್ತಾ, ಅಲ್ಲಿ ಈ ಟೀ ಕುಡಿಯೋ ಕಪ್ಪುವೇ ಮಣ್ಣಂದೆಯ. ಹಾ, ನಾವ್ ಕೇಳ್ಬೇಕು, ಇಲ್ಲ ಅಂದ್ರೆ ನಮ್ ಕಡೆ ಜೊತೆಲಿ ಬಂದಿದ್ರಲ್ಲ ಅವರೆಲ್ಲ ಅದ್ರಲ್ಲಿ ಏನ್ ಕುಡಿಯೋದು, ಅದು ತೊಳೆದಿರಲ್ಲ ಮಾಡಿರಲ್ಲ ಅನ್ಬಿಟ್ಟು ಪ್ಲಾಸ್ಟಿಕ್ ಪೇಪರ್ ಅದ್ರಲ್ಲಿ ಕೊಡು ಅಂತ ಕೇಳಿದ್ರು. ಆದ್ರೆ ನನ್ಗೆ ಬೇಡ ತಡಿಯಪ್ಪ ಅಂತ ಅಂದ್ಬಿಟ್ಟು ನಾವು ಆಮೇಲೆ ಕುಡ್ದಾಗ ಪ್ಲಾಸ್ಟಿಕ್ ಬೇಡ ಅಂದ್ಬಿಟ್ಟು ಅದ್ರಲ್ಲಿ ಏನ್ ಜಾಸ್ತಿ ರೇಟ್ ಹಾಕಿಲ್ಲ, ಕೇಳ್ದೆ ಎಷ್ಟಪ್ಪ ಒಂದ್ ಊಟಕ್ಕೆ ಅಂತ. ಅದಕ್ಕೆ 1 ರೂಪಾಯಿ 1.5 ರೂಪಾಯಿ ಬೀಳ್ತದೆ ಅಂದ್ರು, 10 ರೂಪಾಯಿ ಚಿಟ್ಟಿ ಆಯ್ತಾ. ಹಂಗಾದ್ಮೇಲೆ ಅದ್ ಮಾಡ್ಕೆ ಅದ್ ಮಾಡ್ತಾರಲ್ಲ ಅವ್ರಿಗೂ ಒಂದ್ ಉದ್ಯೋಗ ಆಯ್ತದೆ ಆಯ್ತಾ. ನಾವು ಬಳಸೋ ಜಾಸ್ತಿ ಮಾಡ್ದಷ್ಟು ಅದು ಒಂಥರದಲ್ಲಿ ಒಳ್ಳೇದು. ಈಗ ನಾನು ಒಂದ್ಕಿತ ಸಿಟಿಗೆ ಹೋಗಿದ್ದೆ ಕವ್ವ, ಒಂದು ಮಡಕೆ ಕಾಫಿ ಅದೇನಾದ್ರೆ ಮಡ್ ಪಾಟ್ ಕಾಫಿ ನಾನು ಇದು ಯಾವ್ದು ಮಡ್ ಕಾಟ್ ಕಾಫಿ ಎಲ್ಲ ಕೇಳೇ ಇಲ್ವಲ್ಲ, ಅದು ಯಾವ್ದೋ ಕಾಫಿಯಾ ಅಂತ ಹುಡುಕಾಡ್ತೀವಿ. ಏನಿಲ್ಲ ಏನೆಲ್ಲ ಕಾರು ಸ್ಕೂಟ್ರು ಎಲ್ಲ ನಿಂತ್ಕೊಂಡು ಏನು ಕುಡಿತಾವ್ರೆ ಏನು ಅಂದ್ರೆ ಅದೇನಿಲ್ಲ ಕವ್ವ, ಕುಡ್ಕೆ ಕಾಪಿ ಕುಡ್ಕ. ಆ ಕುಡ್ಕೆ ಒಳಗ ಕಾಪಿನೋ ಟೀನೋ ಹಾಕ್ ಕೊಡ್ತಾನೆ, ಕುಡಿತಾವ್ರ ಏನ್ ಸ್ಟೈಲ್ ಆಗಿ. ಅದೇ ನಮ್ಮ ಮಳ್ಳಿಲಿ ಕುಡೋದು, ಇವ್ನ್ ಯಾನ ಬಂದಿರೋ ದರಿದ್ರ ಅಂತ ಅನ್ನೋದಿಲ್ವಾ. ಅಲ್ಲಿ ಅವ್ರು ಕುಡಿದ್ರೆ ಸ್ಟ್ಯಾಂಡರ್ಡ್, ನಮ್ಮ ಹಳ್ಳಿ ಜನ ಕುಡಿದ್ರೆ ದರಿದ್ರ ನೋಡಿರುತ್ತೆ. ಎಷ್ಟ್ ಚೆನ್ನಾಗಿರುತ್ತೆ, ಗಟ್ಟಿ ಮೊಸರು ಬರುತ್ತೆ, ತಣ್ಣಕ್ಕೂ ಇರುತ್ತೆ ನೀರು ಮತ್ತೆ ಮೊಸರು ಎಲ್ಲ, ಅದು ಆರೋಗ್ಯಕ್ಕೂ ಒಳ್ಳೇದು. ಅದು ಈಗ ಮಣ್ಣಿನ ಬಗ್ಗೆ ನಮ್ಮ ಮಾತಾಡ್ತಿದೀವಿ ಮಲಮ್ಮ, ಈ ಅದೇನೋ ಈ ಸ್ವ ಪರಿಸರ ದಿನ ಅಂತಂದೆಲ್ಲವ. ನಾವು ಪರಿಸರದಲ್ಲಿ ಮಣ್ಣುವೇ ಮುಖ್ಯ ಅಲ್ವವ್ವ, ಏನ್ದಿವ್ಯವ್ವ ಅಲ್ವಾ, ಮಣ್ಣುವೆ ನಾವು ಕಾಪಾಡ್ಕೋಬೇಕು, ಭೂಮಿನ ಉಳಿಸ್ಕೋಬೇಕಾಗದು ನಾವು ಅಲ್ವಾ ದಿವ್ಯಕ್ಕೋದೆ. ಕಣ್ಣಣ್ಣ, ಮೈಕ ಒಂದು ಹೋಟ್ಲು ಕರ್ಕೊಂಡು ಹೋಗಿತ್ತು ಸಿಟಿ ದಿಕ್ನಾಗೆ. ಅಲ್ಲಿ ನೋಡಿದ್ರೆ ಅದೇನೋ ವೆಜಿಟೇಬಲ್ ಬಿರಿಯಾನಿ ಅಂತ ಇವಳು ಹೇಳಿದ್ಲು ಕಣ್ಣಣ್ಣ. ಅದ್ ನೋಡಿದ್ರೆ ಮಣ್ಣನ್ ಮಾಡ್ಕೆಲ್ ತಂದಿಟ್ರು, ಆ ಮೇಲ್ ಮುಚ್ಚಿರೋದು ಯಾವ್ದ್ರಲ್ಲಿ ಗೊತ್ತಾ, ಗೋಧಿ ಹಿಟ್ಟಲ್ಲಿ ಎಲ್ಲ ತುಂಬಿಟ್ಟು ಗೋಧಿ ಹಿಟ್ಟಲ್ಲಿ ಮುಚ್ಚಿಬಿಟ್ಟು ಅದನ್ನ ಒಲೆಯಲ್ಲಿ ಬೇಯಿಸ್ಕೊಂಡು ತಂದು ಕೊಡ್ತಾರೆ. ಏನ್ ರುಚಿಯಾಗಿತ್ತು ಕಣ್ಣಣ್ಣ, ಅದ್ ಹೆಂಗ್ ಮಾಡೋದಂತ ತಿಳ್ಕೊಂಡಿದ್ರು ನಮ್ಗೂ ಒಂದ್ ದಿನಕ್ಕೆ ಸಿಗೋದು ಅಲ್ವೇ. ಆ ಒಲೆ ತರ್ಬೇಕು ಕಣ್ಣಣ್ಣ, ಮೊದ್ಲೆಲ್ಲ ಹೋಗೋಲೆ ಅಂತ ಇದನ್ನು ನೋಡ ಮನೇಲಿ, ಆತರ ಒಲೆ ಒಂದ್ ಮಾಡ್ಕೋಬೇಕೀಗ, ಅದೇನ ತಂದೂರಿ ಒಲೆ ಅಂತೆ. ಈಗ ನಾವು ತಿನ್ನೋದು ಉಣ್ಣೋದ್ನೇ ಜಾಸ್ತಿ ಮಾತಾಡ್ತಾ ಇದೀವಿ. ಈಗ ಮುಖ್ಯ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಪರಿಸರಕ್ಕೆ ಅಂತ ಮಾತಾಡ್ಬೇಕು. ಈಗ ಪ್ಲಾಸ್ಟಿಕ್ ಮುಕ್ತ ಅನ್ನೋದಕ್ಕೆ ಈಗ ನನ್ಗೆ ಈಗ ಒಂದು 6-7 ವರ್ಷದಿಂದ ಇದೆಲ್ಲೋ ಈ ಕಡೆ ಈ ಮಂಗಳೂರು ಉಡುಪಿ ಕಡೆಗೆ ಹೋಗಿದೆ ಕಣ. ಈ ಬ್ಯಾಸ್ಗೆ ಅಂತ ಹೊಂಟೋದ, ಇದಕ್ಕಿದಂಗೆ ಮಳೆ ದಪ್ಪ ಅಂತ ಸುರಿದು ಬಿಡ್ತು. ಅಲ್ಲೇ ಒಂದು 2 ದಿನ ಸರಿಯಾಗಿ ಸುರಿತಲ್ಲ, ಆಮೇಲೆ ತಾಡಿ ಒಂಚೂರು ಬೀಚ್ ಕಡೆಗೆ ಅದೆಂತೋ ಈ ಸಮುದ್ರ ತೀರದ ಕಡೆಗೆ ಹೋಗಿ ನೋಡ್ಕೊ ಬರವ ಅಂದ್ಬಿಟ್ಟು ಹಂಗೆ ನಾವೆಲ್ಲ ಸುಮ್ಮನೆ ಹೋದ್ರೆ ಏನು ರಾಸ್ ರಾಸಿ ಪ್ಲಾಸ್ಟಿಕ್ಕು ಎಲ್ಲ ಮೇಲ್ಗಡೆಯಿಂದ ಊರಿಂದ ಕೇರಿಂದ ಎಲ್ಲ ಬೆಟ್ಟದಿಂದ ಗುಡ್ಡದಿಂದ ನದಿ ಮೂಲಕ ಅರ್ಕ ಬಂದು ಸಮುದ್ರಕ್ಕೆ ಬಂದದೆ. ಸಮುದ್ರ ತಗೊಂಡದ, ನೀನ್ ತಂದಿದ್ ಕೊಳೆ ನನಗೆ ಯಾಕೆ ಅಂತ ತೆಗೆದ ಅದು ಹಿಂದಕ್ಕೆ ಬಿಸಾಕೈತೆ. ಪೂರ್ತಿ ಒಂದ್ ಲೈನ್ಗೆ ಏನು ಏಕ ಮೈಲಿಗಟ್ಲೆ ಬರೀ ಪ್ಲಾಸ್ಟಿಕ್. ಆಗ ಹಿಂದಿನ ಕಾಲದಲ್ಲಿ ಒಬ್ರು ಹಿರಿಕರಿದ್ರು ಅದನ್ನ, ಪಾಪ ಅಲ್ಲಿ ಕಾಲೇಜ್ ಹುಡುಗರು ಅವರು ಇವ್ರನ್ನ ಕಟ್ಕೊಂಡು ಒಂಚೂರ ಪರಿಸರ ಜಾಗೃತಿ ಮಾಡೋರು ಆ ಪ್ಲಾಸ್ಟಿಕ್ ಎಲ್ಲ ಆಯ್ತಾ ಇದ್ರು. ಜೊತೆಗೆ ನಾವು ಒಂದಿಷ್ಟು ಕೈ ಜೋಡಿಸ್ಕೊಂಡು ಆಮೇಲೆ ನಾವು ಟೂರ್ಗೆ ಹೋಗಿದಾರಲ್ವಾ ವಾಪಸ್ ಬಂದ್ಬಿಟ್ಟು. ಆದ್ರೆ ಹಿಂದಿನ ತಲೆಗೆ ಮಾರಿನವ್ರು ಏನ್ ಹೇಳ್ತಿರು ಗೊತ್ತಾ, ಈ ನದಿ ಇಳಿದೋಗ್ಬಿಟ್ಟಾಗ ಬೇಸಿಗೆಯಲ್ಲಿ ಹಿಂದ್ ಮಳೆಗಾಲದಲ್ಲಿ ಎಷ್ಟು ತುಂಬಿತ್ತು ಅಂತ ನೋಡಕ್ಕೆ ಈ ಹಳೆ ಪಳೆ ಮರದ್ದು ಈ ಕೊಂಬೆ ರಂಬೆ ಕೊಂಬೆಗಳು ಸಿಕ್ಕಾಕೊಂಡಿರ್ತಿದ್ವಂತೆ ಮೇಲ್ಮಟ್ಟಕ್ಕೆ. ಇಲ್ಲ ಅಂದ್ರೆ ಪ್ರಾಣಿಗಳ ಅವಯವಗಳು ಅವು ಇವು ಮೇಲ್ಮಟ್ಟಕ್ಕೆ ಸಿಕ್ಕಾಕೊಂಡಿರ್ತದೋ ಅವ ನೋಡ್ಬಿಟ್ಟು ಈ ಮಟ್ಟಕ್ಕೆ ನದಿ ಹರಿದಿತ್ತು ಅಂತ ಗುರುತು ಮಾಡ್ತಿದ್ರಂತೆ. ಈಗ ಏನಾಗ್ಬಿಟ್ಟೈತೆ, ಪ್ಲಾಸ್ಟಿಕ್ ಹಾಳೆಗಳು ನದಿ ಇಳಿತಿದಂಗೆ ಅಲ್ಲಲ್ಲೇ ಸಿಕ್ಕಾಕೊಂಡಿರ್ತವೆ ನದಿ ಆ ಕಡೆ ಈ ಕಡೆ ಅಲ್ಲಿ. ಅಷ್ಟ ಅದನ್ ಲೆವೆಲ್ ನೋಡ್ಕೊಂಡು ಬರೀ ಪ್ಲಾಸ್ಟಿಕ್ ಕಾಣ್ತದೆ ಅಂತ ನೋಡಪ್ಪ. ಪರಿಸರ ಸಂರಕ್ಷಣೆಗೆ ನಾವು ಹೊರಗಡೆ ಹೋದಾಗ ಒಂದ್ ಕೆಲ್ಸ ಎಲ್ಲರೂ ಮಾಡೋಣಂತೆ, ಹೊರಗಡೆ ಪಿಕ್ನಿಕ್ ಅಥವಾ ಔಟಿಂಗ್ ಆತರ ಎಲ್ಲ ಹೋಗ್ತಿವಲ್ಲ, ಎಲ್ಲ ಯೂಸ್ ಅಂಡ್ ಥ್ರೋ ಪೇಪರು ಪೇಪರ್ ಪ್ಲೇಟು ಲೋಟ ಎಲ್ಲ ಒತ್ಕೊಂಡು ಹೋಗ್ತಿವಿ, ಅದನ್ನೊಂದು ಬದಲಾಯಿಸ್ಕೊಳ್ಳೋಣ. ಈಗ ಎಲ್ಲೋದ್ರೂ ದೊಡ್ಡ ದೊಡ್ಡ ಅಗಲನದ ಮರಗಳಂತೂ ಇದ್ದೇ ಇರ್ತವೆ, ಇಲ್ಲ ಬಾಳೆ ಎಲೆ ಇರ್ತವೆ, ಅಂತವನ್ ತಗೊಂಡೋಗಿ ಬೇಕಿದ್ ಬಿಸಾಕಿ ಯಾರು ಕೇಳ್ತಾರೆ. ನನಗೆ ನಮ್ಮ ಅಪ್ಪನು ಅವನು ಈ ಮಾದೇಶ್ವರನ ಬೆಟ್ಟ ಬಿಳಿಗಿರಂಗನ ಬೆಟ್ಟ ಈ ಜಾತ್ರ ಇಲ್ಲಿಗೆ ಹೋಯ್ತಿದ್ದಾಗ ವಡಾಳೆ ಅಂತ ಹೇಳ್ತಿದ್ರಲ್ಲವ್ವ, ವಡಾಳಲ್ಲಿ ಬುತ್ತಿಯ ಕಟ್ಕೊಂಡು ಹೋಯ್ತಿದ್ದು. ಆ ವಡಾಳಲ್ಲಿ ರುಚಿ ಹೆಂಗಿರ್ತು ಕೆಡ್ತಿರ್ಲಿಲ್ಲ, ಕೆಡ್ತಿರ್ಲಿಲ್ಲ 4 ದಿನ ಇಟ್ರು ಕೆಡ್ತಿರ್ಲಿಲ್ಲ ಏನೋ ರುಚಿ ಹಂಗ. ನಮ್ ಕಮಲಕ್ಕ ಕೊಟ್ರು ಆ ರುಚಿ ಏನು ಬರಲ್ಲ, ನಾನ್ ಯಾಕೆ ಕೊಡ್ಲು ಬಿಡು ನಿನ್ಗೆ, ನೀನ್ ಆ ರುಚಿನೇ ಮೆಲ್ಕಾಕೊಂಡು ಕುಂತಿ. ಅದೇನೋ ಹೇಳ್ಬಿಟ್ಟು ಅನ್ಬಿಟ್ಟು ಕೊಡದೇ ಇರಬೇಡ, ಸುಮ್ನೆ ರಾಮೇನ್ ಕೇಳ್ತೀನಿ ಮಾಡ್ಕೊಡಿ. ಈಗ ದಿವ್ಯವ್ವ ಈಗ ಪರಿಸರ ಸಂರಕ್ಷಣೆಯಲ್ಲಿ ಪ್ಲಾಸ್ಟಿಕ್ ಬಳಸಬಾರ್ದು, ಮತ್ತೆ ಅದಲ್ದಿಯೇ ನಾವು ಮಣ್ಣನ್ನ ರಕ್ಷಣೆ ಮಾಡ್ಕೋಬೇಕಾದದೆ. ನಮ್ಮ ಏಮಣ್ಣ ಹೇಳ್ದಂಗ ಸಮುದ್ರ ನೋಡ್ತಿದ್ದಂಗೆಯೇ ಕಾಲಾಡ್ಸಕ್ ಹೋಗ್ಬಿಟ್ಟು ಪ್ಲಾಸ್ಟಿಕ್ ನೆಲ್ಲ ಅದಕ್ಕೆ ನೀರು ರಕ್ಷಣೆ ಮಾಡ್ಕೋಬೇಕು ನಾವು. ಅದೇನ ಕೈಗಾರಿಕೆಗಳು ಫ್ಯಾಕ್ಟ್ರಿ ಗೀಕ್ರಿ ಅದೇನ ಅನಿಲ ವಿಷ ಅನಿಲ ಅಂತೆಲ್ಲ ಹೇಳ್ತಾರಲ್ಲಪ್ಪ, ಅದನ್ನ ತಗದ್ಕೊಂಡು ನದಿ ಒಳಗ್ ಬಿಟ್ಬಿಡೋದು ಸಮುದ್ರದ ಒಳಗ್ ಬಿಟ್ಬಿಡೋದು ಆಯ್ತಾ, ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಪರಿಸರ ಚೆನ್ನಾಗಿದ್ದಷ್ಟು ನಾವ್ ಚೆನ್ನಾಗಿರ್ತೀವಿ. ಪರಿಸರ ನಮ್ಗೆಲ್ಲ ಕೊಡ್ತದೆ, ನಾವೇನ್ ಕೊಡ್ತಾ ಇದೀವಿ ಅದಕ್ಕೆ, ಬರೀ ಈಸಾ ಕೊಡ್ತಾ ಇದೀವಿ. ಈಗ ನಮ್ಮ ಕೈಲಿ ದೊಡ್ಡ ದೊಡ್ಡದು ನಮಗೆ ದೊಡ್ಡ ದೊಡ್ಡವ್ರು ಮಾಡ್ಕೋತಾರೆ, ನಮ್ಮ ಕೈಲಿ ಏನು ಸಾಧ್ಯ? ಈ ಪ್ಲಾಸ್ಟಿಕ್ ಮುಕ್ತವಾದದನ್ನ ನಾವು ಮಾಡ್ಕೋಬೇಕು ಮೊದಲು. ನಾನು ಪ್ಲಾಸ್ಟಿಕ್ ಮುಕ್ತ ಅನ್ಬೇಕು. ಈಗ ನೋಡಪ್ಪ, ಒಂದು ನಾವು ಪ್ರತಿಜ್ಞೆ ಮಾಡ್ಬಿಡಮ್ಮ. ಏನು ಅಂತಂದ್ರೆ, ನಮ್ಮ ಪ್ಯಾಟದಿಕ್ ಹೋಗುವಾಗ ಪ್ಲಾಸ್ಟಿಕ್ ನಮ್ ತಕೊಂಡು ಹೋಗ್ಬಾರ್ದು, ಅಲ್ಲಿಂದ ತಕೊಂಡ್ ಬರಬಾರ್ದು. ಈಗ ನೀನು ಕಾರಸೇಮೆ ಬಜ್ಜಿ ತಂದಿದ್ಯಲ್ಲ ಪ್ಲಾಸ್ಟಿಕ್ ಅಲ್ಲಿ, ಪ್ಯಾಟದಿಕ್ ಇರ್ಲಿ, ಇಲ್ಲೇ ನೀನ್ ಪ್ಲಾಸ್ಟಿಕ್ ಬಳಸ್ತಾ ಇದೆಯಲ್ಲ ಅಣ್ಣ. ಈಗ ಇವತ್ತೊಂದಿನ ಬುಟ್ ಬಿಡವ, ಈಗ ಬಿಡವ, ಹೋಲಿ ಆಯ್ತು, ಇವತ್ತಿಂದ ಬಳಸದಿಲ್ಲ. ಈಗ ಪ್ಲಾಸ್ಟಿಕ್ ಬ್ಯಾಗ್ ನ ಹೊಲಿಸ್ಕೊಳ್ಳೋದಕ್ಕೆ ನಮ್ ಇವನವನಲ್ಲ ರಾಜಾ ರಾವ್, ಅವನಿಗೂ ಒಂದು ಉದ್ಯೋಗ ಆಯ್ತದೆ. ಪ್ಲಾಸ್ಟಿಕ್ ಅಂದು ಅಂದು ಅಂದು ಈಗ ನೋಡವ್ವ, ನಮ್ ರಾಜಾರಾವ್ ಅವನಲ್ಲ, ಅವನ ಹತ್ರ ಬಟ್ಟೆ ತಕೊಂಡು ಹೋಗಮ್ಮ, ಬಟ್ಟೆ ಬ್ಯಾಗ್ ಹೊಲಿಸ್ಕೊಳ್ಳಮ್ಮ, ಕೈಲಿ ಹಿಡ್ಕೊಂಡು ಹೋಗಮ್ಮ. ಈಗ ಮುಂದಿನ ವರ್ಷಕ್ಕೆ, ಈ ವರ್ಷ ಪರಿಸರ ದಿನಾಚರಣೆದಿಂದ ಊರಿನವ್ರಿಗೆಲ್ಲ ಒಂದು ಪ್ರತಿಜ್ಞೆ ಮಾಡಿಸವ, ಮುಂದಿನ ಪರಿಸರ ದಿನಾಚರಣೆಗೆ ನಮ್ಮ ಊರು ಪ್ಲಾಸ್ಟಿಕ್ ಮುಕ್ತ ಊರಾಗಿದೆ ಅಂತ ಒಂದು ಪ್ರಶಸ್ತಿ ತಗೋಬಿಡವ. ಆಯ್ತು ಬಿಡಪ್ಪ. ಈಗ ನೋಡಪ್ಪ, ಏಮಣ್ಣ ದಿವ್ಯವ್ವ, ನಮ್ಮ ಕಮಲವ್ವ ಏನೋ ರುಚಿ ರುಚಿಯಾಗಿ ಮಾಡವಳೆ, ಏನೋ ಹೊಸಿ ಎಲ್ಲೆಲ್ಲೋ ಮಳೆ ಆಯ್ತಾ ಇದೆ, ಹೊಸಿ ನಾಲ್ಕಾಗ ಏನೋ ಖಾರ ಪಾರ ಬೇಕು ಅಂತ ಅನ್ನಿಸ್ತಾ ಇದೆ. ಅದೇನ್ ಮಾಡಿದ ಈ ಹೊಸಿ? ರುಚಿಯಾಗಿ ಮಾಡಲ್ವಲ್ಲಣ್ಣ. ಇರ್ಲಿ ಬುಡವ, ಅದೇನ್ ಮಾಡಿದ ತತ್ತವ್ವ, ಹೋಗವ ಒಳಕ್ಕೆ. ಅದೇ ಸುಮ್ಮನ್ ತಿನ್ಬೇಕು, ಏನಾರು ರುಚಿ ಇಲ್ಲ ಪಚಿ ಇಲ್ಲ ಅಂದು ಮುಂದಿನ ವಾರದಿಂದಾಗ ಎಲ್ಲ ರುಚಿಯಾಗಿ ಕಾಣ್ತದೆ. ನಿನ್ ಕೈ ರುಚಿ ಯಾವತ್ತವ ತಗ್ಗಿದದು? ಹೋಗ್ ತತ್ತ. ಸರಿ, ಇಲ್ಲೊಂಚೂರು ಮಾತಾಡ್ತಾ ಇರೋ ಮೇಡಮ್ನವ್ರ ಜೊತೆ ಬರ್ತೀನಿ. ನಡಿಯವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಂಜನಗೂಡು ತಾಲೂಕು ಸುತ್ತೂರಿನಲ್ಲಿರುವ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಚ್ ವಿ ದಿವ್ಯ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸಿ ಹೇಮಕುಮಾರ್. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಮೇ 28 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪಶುರಂಗ. ಪ್ರಾಯೋಜಕರು ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ಪ್ರಾಣಿ ಕಲ್ಯಾಣ ಮಂಡಳಿ ಕಾಯ್ದೆಗಳಲ್ಲಿ ಮುದ್ದು ಪ್ರಾಣಿಗಳ ಅಂಗಡಿ ಅಂದರೆ ಪೆಟ್ ಶಾಪ್ ನಿರ್ವಹಣೆ ಹಾಗೂ ನಿಯಮಗಳನ್ನು ಕುರಿತು ಹುಣಸೂರಿನ ಮುಖ್ಯ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ರುದ್ರಪ್ಪ ಎಸ್ಎಂ ಅವರೊಂದಿಗೆ ಸಂದರ್ಶನ. ನಾಯಿಯ ಲಕ್ಷಣವನ್ನು ಹೆಚ್ಚಿಸೋಸ್ಕರ ಇಯರ್ ಕ್ರಾಪಿಂಗ್ ಅಂತ ಮಾಡ್ತಾರೆ. ಅಂದರೆ ಕಿವಿಯನ್ನು ಸರಿಪಡಿಸೋದು, ಕತ್ತರಿಸೋದು, ಬಾಲ ಕತ್ತರಿಸೋದು, ಮತ್ತು ಅದಕ್ಕೆ ಈ ಕಲರ್ ಚೆನ್ನಾಗಿ ಕಾಣಲಿ ಅಂತಂದು ಪೇಂಟಿಂಗ್ ಮಾಡೋದು, ಏರ್ ಕಲರಿಂಗ್. ಯಾವ ಥರ ಅಂತಂದರೆ ಮನುಷ್ಯರು ತಮ್ಮ ತಲೆಗೆ ಕಲರ್ ಕಲರ್ ವೆರೈಟಿ ಕಲರ್ ಹಾಕ್ತಾರಲ್ಲ, ಅದೇ ಥರ ನಾಯಿಗಳಲ್ಲಿ ಕಲರ್ ಹಾಕ್ಸೋದು ಆಕರ್ಷಣೆ ಆಗಲಿ ಅಂತ ಇದನ್ನೆಲ್ಲ ವಿರೂಪಗೊಳಿಸೋಕೆ ಆಗುತ್ತೆ ಸರ್. ಮೇ 29 ಸೋಮವಾರ ಮಣ್ಣಿನ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ಎಸ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಅಲ್ಲಿ ದೊರೆತಕ್ಕಂಥ ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿಯಲ್ಲಿ ಭೂ ಅಂತರ್ಜಲ ಮಟ್ಟ ಎಷ್ಟಿದೆ, ಆ ಒಂದು ಮಣ್ಣಿನಲ್ಲಿ ಯಾವ ಭಾಗದಲ್ಲಿ ಮಣ್ಣಿನ ಸವಕಳಿ ಆಗಿದೆ, ಯಾವ ಒಂದು ಮಣ್ಣಿನ ಫಲವತ್ತತೆ ಹೇಗಿದೆ, ಮತ್ತು ಯಾವ ಮಣ್ಣಿನಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳೆದರೆ ಅನುಕೂಲ ಆಗುತ್ತೆ ಅಂಥೇಳಿ ತಿಳ್ಕೋಬೋದು. ಮೇ 30 ಮಂಗಳವಾರ ಹೈನುಗಾರಿಕೆಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿಹಳ್ಳಿಯ ಕೃಷಿಕ ದಂಪತಿ ಎ ಪ್ರಭಾಕರ್ ಹಾಗೂ ಮಹಾಲಕ್ಷ್ಮಿ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ. ಈ ಮಾತುಕತೆಯ ಮುಂದುವರೆದ ಭಾಗ ಮೇ 31 ಬುಧವಾರ. ಅದು ಸಹ ಒಂದು ಎಕರೆ ಒಂದ್ ಸಾರಿ ಬಂದ್ಬಿಟ್ರೆ 3 ತಿಂಗಳಿಗೆ ಒಂದಪ್ಪ ಬರ್ತದೆ, 2 ತಿಂಗಳಿಗೆ ಬಂದಿರ್ತದೆ, ಸ್ವಲ್ಪ ಎಳಸೋದು. 3 ತಿಂಗಳಿಗಾರ ಸ್ವಲ್ಪ ಬಲ್ತಿರುತ್ತೆ, ಬಲ್ತಿರು ಮೇವನೇ ಹಾಕ್ಬೇಕು. ಯಾಕೆ ಚಾಪ್ ಕಟ್ಟಲ್ ಕಟ್ ಮಾಡೋದ್ರಿಂದ ಬಲ್ತಿರು ಮೇವ್ ಹಾಕ್ಬೇಕು. ಒಂದು ಎಕರೆ ನಮ್ಮ ಮೇವು ಸಹ ನಮ್ಮ 20 ಹಸುಗೆ ಕರೆಕ್ಟಾಗಿ ಮೇಂಟೈನ್ ಮಾಡ್ತೀವಿ ಅಂದರೆ 60 ದಿನ ಬತ್ತ ಸರ್. ಒಂದು ಎಕರೆ 60 ದಿನ ಗಂಟ ಕುಯ್ತಾ ಇರ್ಬೋದು ಸುಮ್ಮನೆ. ಜೂನ್ 1 ಗುರುವಾರ ನಮ್ಮ ಪರಿಸರ ಖ್ಯಾತ ವನ್ಯಜೀವಿ ಚಿತ್ರ ನಿರ್ಮಾಪಕರಾದ ಕೃಪಾಕರ್ ಹಾಗೂ ಸೇನಾನಿ ಅವರೊಂದಿಗೆ ಮಾತುಕತೆ. ಈಗ ನಿಮ್ಗೆಲ್ಲ ಕಡೆ ಪ್ಲಾಸ್ಟಿಕ್ ಬಿದ್ದರೆ ನೋಡೋಕೆ ಕಸೆ ಕಾಣುತ್ತೆ, ಎಲ್ಲ ಕಡೆ ಪ್ಲಾಸ್ಟಿಕ್ ಎತ್ತಾಕ್ಸ್ಬಿಟ್ರೆ. ಇನ್ನು ನಮ್ಮ ಕಾಡುಗಳದ್ದು ಅಷ್ಟೇ, ಈ ಮೇನ್ ರೋಡ್ ಸೈಡಲ್ಲ ಕಾಡು ಎತ್ತಾಕ್ಸ್ ಇದು ಪ್ಲಾಸ್ಟಿಕ್ ಎಸ್ತಿರ್ತಾರಲ್ಲ ಅದನ್ನ ಯಾರು ವಾಚರ್ನ ಬಿಟ್ಕೊಂಡು ಎತ್ತಿಸ್ತಾ ಇರ್ತಾರೆ. ಆಮೇಲೆ ನಮ್ಮ ಬೆಂಗಳೂರಿಂದ ಎಲ್ಲ ಕಡೆಯಿಂದ ಸಿಟಿಗಳಿಂದ ಹುಡುಗರು ಹುಡುಗಿಯರೆಲ್ಲ ಬಂದು ನಾನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ತಾಯಿನಿ ಅಂತ ಭಾಳ ಹೆಮ್ಮೆಯಿಂದ ಫೇಸ್ಬುಕ್ಕಲ್ಲೆಲ್ಲ ಹಾಕೊಂಡು ಪ್ಲಾಸ್ಟಿಕ್ ಎತ್ತಾರೆ, ಬಟ್ ಎಲ್ಗಾಕ್ತಾರೆ ಅಂತ. ಜೂನ್ 2 ಶುಕ್ರವಾರ, ರೂಪಕ ಒಂದು ಹಕ್ಕಿಯ ಕಥೆ. ಕೇಳು ಕೇಳುಗ ಪ್ರಭುವೆ, ನಾನೊಂದು ಕತೆ ಹೇಳಬೇಕಿದೆ ನಿಮಗೆ, ಒಂದು ಹಕ್ಕಿಯ ಕತೆ. ಮೂಲತಃ ಪಕ್ಷಿ ವೀಕ್ಷಣೆ ಹಾಗೂ ವನ್ಯಜೀವಿ ಛಾಯಾಗ್ರಹಣ ನನ್ನ ಹವ್ಯಾಸ. ನೀವು ಕೆರೆಯ ಬಳಿ, ನೀರ ಝರಿ, ಕಾಡು ಮೇಡುಗಳಲ್ಲಿ ನನ್ನನ್ನು ಕಂಡಿರಬಹುದು. ತಲೆಗೆ ಕ್ಯಾಪು, ಕಾಡಿನ ಬಣ್ಣದ ಧಿರಿಸು, ಬೆನ್ನ ಹಿಂದೆ ಕ್ಯಾಮರಾ ಬ್ಯಾಗು. ಜೂನ್ 3 ಶನಿವಾರ, ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಏನೇನಾದ್ರೂ ABCD ಕಲ್ತಮ್ಮ, ಓದ್ದಮ್ಮ, ಆಯ್ತಾ? ಏನು ಬರ್ದೇ ಇದ್ದವರು ಈ ಮೆಸೇಜ್ ಮಾಡ್ತಾರಲ್ಲಪ್ಪ, ಚಂದ್ರಣ್ಣ ಥ್ಯಾಂಕ್ ಯು, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಏನು ಓದಿರಕ್ಕಿಲ್ವ, ಕೇಳು ಹೊಸಿಯ, ಅದ್ರಂಗೆ ಗೂಗಲ್ ಅಂತದೆ.